ಬದಲಿಸಿ ಬದಲಿಸಿ ಅಭ್ಯಾಸ ಬದಲಿಸಿ. ಮಷೀನ್ ನಲ್ಲಿ ಬಟ್ಟೆ ಹಾಕುವ ಮೊದಲು ಚೆಕ್ ಮಾಡಿಲ್ವಾ? ಬದಲಿಸಿ ಬದಲಿಸಿ ಅಭ್ಯಾಸ ಬದಲಿಸಿ. ಈಗ ಹತ್ತಿರದ ಬ್ಯಾಂಕ್ ಗೆ ಹೋಗಿ ಹರಿದ ಹಳೆ ನೋಟ್ಸ್ ಬದಲಿಸಿ. ಬ್ಯಾಂಕ್ ತಗೊಳ್ಳದಿದ್ರೆ RBI ನ ಓಂಬಡ್ಸ್ಮನ್ ಗೆ ದೂರು ನೀಡಿ. RBI ಹೇಳುತ್ತೆ, ಜಾಣರಾಗಿರಿ, ಜಾಗರೂಕರಾಗಿರಿ. ಇದೀಗ ಕೇಳಿ ಮನದ ಮಾತು. ರೈತ ಬಾಂಧವರಿಗಾಗಿ ಕಾರ್ಯಕ್ರಮ ಕಿಸಾನ ವಾಣಿ. ಇಂದಿನ ಕಾರ್ಯಕ್ರಮದಲ್ಲಿ ಕೇಳಿ ಸಾವಯವ ಕೃಷಿ, ಈ ವಿಷಯವಾಗಿ ಡಾಕ್ಟರ್ ಸಂತೋಷ್ ಅವರೊಡನೆ ಸಂದರ್ಶನ. ಡಾಕ್ಟರ್ ಸಂತೋಷ್ HM ಅವರಿದ್ದಾರೆ. ಇವರು ನಮ್ಮ ಶಿರ್ಷಿಯಲ್ಲಿರ್ತಕ್ಕಂಥ ICAR ಕೃಷಿ ವಿಜ್ಞಾನ ಕೇಂದ್ರದಲ್ಲಿ ವಿಜ್ಞಾನಿಯಾಗಿ, ಅದು ತೋಟಗಾರಿಕೆ ವಿಭಾಗದಲ್ಲಿ ಕೆಲಸವನ್ನು ಮಾಡ್ತಾ ಇದ್ದಾರೆ. ಇವತ್ತು ಈ ತೋಟಗಾರಿಕೆ ಬೆಳೆಗಳಿಗೆ ಸಾವಯವ ಕೃಷಿ ಹೇಗೆ ಅಳವಡಿಸ್ಕೋಬಹುದು ಅನ್ನುವಂಥ ನಿಟ್ಟಿನೊಳಗೆ ನಮ್ಮ ಜೊತೆ ಮಾತಾಡ್ತಾರೆ. ನಮಸ್ಕಾರ ಡಾಕ್ಟರ್ ಸಂತೋಷ್. ಎಲ್ರಿಗೂ ನಮಸ್ಕಾರ. ಸಾವಯವ ಕೃಷಿ, ಇದರ ಮಹತ್ವ ಇದೆಯಾ ಇದಕ್ಕೊಂದು? ಸಾವಯವ ಕೃಷಿ ಬಗ್ಗೆ ಹೇಳಬೇಕಂತಂದರೆ, ಇದು ನಮ್ಮ ಈಗಿನ ಕೃಷಿ ನಡೀತಾ ಇದೆ, ಕೃಷಿಗೆ ಒಂದು ಫೌಂಡೇಶನ್ ಅಂತಲೇ ಹೇಳ್ಬೋದು. ಏಕೆಂತಂದರೆ ಈಗಿನ ದಿನದಲ್ಲಿ ಎಲ್ಲ ರೈತರು ಉತ್ಪಾದಕತೆ ಅಂದರೆ ಪ್ರೊಡಕ್ಟಿವಿಟಿ ಬಗ್ಗೆ ಮಾತ್ರ ಗಮನ ಹರಿಸ್ತಾ ಇದ್ದಾರೆ. ಅಂದರೆ ಒಂದು ಎಕರೆಯಲ್ಲಿ ನಮಗೆ ಎಷ್ಟು ಇಳುವರಿ ಬರುತ್ತೆ ಅನ್ನೋದ್ರ ಬಗ್ಗೆ ಮಾತ್ರ ಗಮನ ಹರಿಸ್ತಾ ಇದ್ದಾರೆ. ಅದ್ರ ಹಿಂಗಡೆ ಇರುವಂಥ ಸಾಧಕ ಬಾಧಕಗಳ ಬಗ್ಗೆ, ಅಂದರೆ ನಮ್ಮಲ್ಲಿರೋ ಸಂಪನ್ಮೂಲಗಳಲ್ಲಿ ಆಗ್ತಿರುವಂಥ ಒಂದು ನಷ್ಟ, ಉದಾಹರಣೆ ಮಣ್ಣು. ಮಣ್ಣು ಒಂದು ಸಂಪನ್ಮೂಲ, ಆ ಸಂಪನ್ಮೂಲದಲ್ಲಿ ಆಗ್ತಿರುವಂಥ ಒಂದು ತೊಂದರೆ ಬಗ್ಗೆ ಅಷ್ಟು ಗಮನವನ್ನು ಕೆಲವು ರೈತರು, ಅದರಲ್ಲೂ ಕೆಲವು ರೈತರು ಅದ್ರ ಬಗ್ಗೆ ಸ್ವಲ್ಪ ಇಂಟ್ರೆಸ್ಟನ್ನು ಹೊಂದಿದ್ದಾರೆ. ಅಂದರೆ ಅದನ್ನು ಕಾಪಾಡ್ಕೋಬೇಕು ಅನ್ನೋ ಒಂದು ಮನೋಭಾವ ಇದೆ. ಬಟ್ ಕೆಲವು ರೈತರು ಏನಂತಂದರೆ ಉತ್ಪಾದಕತೆ ಬಗ್ಗೆ ಮಾತ್ರ ಅವನು ಗಮನವನ್ನು ಹರಿಸ್ತಾ ಇದ್ದಾರೆ. ಆ ನಿಟ್ಟಿನಲ್ಲಿ ನೋಡೋದಾದರೆ ಸಾವಯವ ಕೃಷಿಗೆ ತುಂಬ ಒಂದು ಪರಿಪೂರ್ಣವಾದ ಮಹತ್ವ ಇದೆ. ಆ ಕೃಷಿಯನ್ನು ಅಳವಡಿಸ್ಕೊಂಡಿದ್ದೆ ಆದರೆ ಖಂಡಿತವಾಗಿ ಕೂಡ ನಮ್ಮ ಸಂಪನ್ಮೂಲಗಳನ್ನು ಕಾಯ್ಕೊಳ್ಳೋದ್ರ ಜೊತೆಗೆ ನಮ್ಮ ಉತ್ಪಾದಕತೆಯನ್ನು ಕೂಡ ಸಾಧ್ಯವಾದಷ್ಟು ಮಟ್ಟಿಗೆ ನಾವು ಅದನ್ನು ಮೇಂಟೈನ್ ಮಾಡ್ಕೊಂತ ಹೋಗ್ಬೋದು. ಹೆಚ್ಚು ಉತ್ಪಾದನೆ ಮಾಡಬೇಕು ಅಂತ ಹೇಳಿದಾಗ ಹೆಚ್ಚು ರಾಸಾಯನಿಕಗಳನ್ನು ಬಳಸಬೇಕು, ಹೆಚ್ಚು ನೀರಾವರಿ ಬಳಸಬೇಕಾಗತ್ತೆ, ಕೀಟನಾಶಕಗಳನ್ನ ಬಳಸಬೇಕಾಗತ್ತೆ, ಮತ್ತೆ ಹೈಬ್ರಿಡ್ ತಳಿಗಳನ್ನ ಬಳಸಬೇಕಾಗತ್ತೆ. ಈ ನಿಟ್ಟಿನೊಳಗೆ ನೋಡಿದಾಗ ಹೈಬ್ರಿಡ್ ತಳಿಗಳು ಹೆಚ್ಚು ಇಳುವರಿಯನ್ನು ಕೊಡ್ತವೆ ಅನ್ನೋದು ಒಂದು ತಿಳುವಳಿಕೆ ಇದೆ, ವಿಜ್ಞಾನಿಗಳು ಹೇಳ್ತಾರೆ. ಹಾಗಾಗಿ ನಾವು ಇವತ್ತು ಈ ಹೈಬ್ರಿಡ್ ತಳಿಗಳನ್ನ ಉಪಯೋಗಿಸುವಂತಹ ಸಂದರ್ಭದೊಳಗು ಸಾವಯವ ಕೃಷಿ ಮಾಡಲಿಕ್ಕೆ ಸಾಧ್ಯ ಅಂತೇಳಿ ನಿಮ್ಗೆ ಅನ್ಸುತ್ತಾ? ಹೌದು ಸರ್, ಹೈಬ್ರಿಡ್ ತಳಿಗಳನ್ನ ಬೆಳೆಸಬೇಕು ಅನ್ನೋ ಟೈಮಲ್ಲಿ ನಾವು ಸಾವಯವ ಕೃಷಿ ಮಾಡಬಹುದಾ ಅಂತ ಕೇಳೋದಾದ್ರೆ ಮಾಡಬಹುದು. ಬಟ್ ನಮ್ಮ ಒಂದು ಪೊಟೆನ್ಷಿಯಾಲಿಟಿ ಏನಿರುತ್ತೆ, ನಾವು ಇಲ್ಲೇನಂತಂದ್ರೆ ನಮಗೆ ಇಲ್ಲಿ ಎರಡು ಬೇಕು. ಒಂದೇನಂತಂದ್ರೆ ನಮ್ಗೆ ಇಳುವರಿನೂ ಬೇಕು, ಇನ್ನೊಂದು ಕಡೆ ನಮ್ಮ ಮಣ್ಣು ಅಥವಾ ನಮ್ಮ ಸಂಪನ್ಮೂಲ ರಕ್ಷಣೆ ಮಾಡ್ಕೋಬೇಕು ಅನ್ನೋದು ನೋಡ್ತಾ ಹೋದ್ರೆ ಎರಡು ಸ್ವಲ್ಪ ಕಷ್ಟ ಆಗುತ್ತೆ. ಬಟ್ ಬ್ಯಾಲೆನ್ಸ್ ಅನ್ನ ಮಾಡಬಹುದು, ಅಂದ್ರೆ ನಮ್ಮ ಯಾವುದೇ ರೀತಿಯಾದಂತಹ ನಮ್ಮ ಸಂಪನ್ಮೂಲ ತೊಂದರೆ ಆಗದಲೆ ಉತ್ತಮ ಇಳುವರಿ ನಾವು ಬ್ಯಾಲೆನ್ಸ್ ಅನ್ನ ಮಾಡ್ಕೋಬಹುದು. ಆ ಬ್ಯಾಲೆನ್ಸ್ ಮಾಡ್ಕೊಳ್ಳೋದಕ್ಕೆ ಕೆಲವೊಂದು ಕ್ರಮಗಳನ್ನು ನಾವು ಅನುಸರಿಸಬೇಕಾಗುತ್ತೆ. ಈ ರಾಸಾಯನಿಕ ಕೃಷಿಯೊಳಗೆ ಖರ್ಚು ಹೆಚ್ಚಾಗುತ್ತೆ, ನಾವು ನೀರಾವರಿಗೂ ಖರ್ಚು ಮಾಡ್ತೀವಿ, ರಾಸಾಯನಿಕಕ್ಕೂ ಖರ್ಚು ಮಾಡ್ತೀವಿ, ಹೈಬ್ರಿಡ್ ಬೀಜಗಳನ್ನು ತಗೊಳಿಕ್ಕೂ ಕೂಡ ಖರ್ಚು ಮಾಡ್ತೀವಿ. ಎಲ್ಲಾ ಖರ್ಚು ವೆಚ್ಚ ತೆಗೆದ್ರೆ ನಮಗೆ ಸಾವಯವ ಕೃಷಿಯೊಳಗೆ ಲಾಭ ಅಂತಾರೆ ಹೆಚ್ಚು ಕಡಿಮೆ ರೈತರು. ಸಾವಯವ ಕೃಷಿಯಲ್ಲಿ ನನ್ನ ಪ್ರಕಾರ ಕೇಳಿದ್ರೆ ಸಾವಯವ ಕೃಷಿಯಲ್ಲಿರೋರು ಲಾಭದ ಲೆಕ್ಕಾಚಾರ ಮಾಡಬಾರ್ದು. ಯಾಕೆಂತಂದ್ರೆ ಕೆಲವೊಂದಕ್ಕೆ ಬೆಲೆ ಕಟ್ಟಕ್ಕೆ ಅವ್ರಿಗಿಲ್ಲ, ಬೆಲೆ ಕೆಲವೊಂದಕ್ಕೆ ಬೆಲೆ ಕಟ್ಟಕ್ಕೆ ಆಗೋದಿಲ್ಲ. ನಮ್ಮ ಜನರೇಷನ್ಸ್ ಗೆ ನಾವು ಫ್ಯೂಚರ್ ಕೊಡ್ತಾ ಹೋಗ್ತೇವೆ, ಫ್ಯೂಚರ್ ಜನರೇಷನ್ ಮಕ್ಕಳು ಮೊಮ್ಮಕ್ಕಳಿಗೆ ಏನ್ ಕೊಡ್ತೇವೆ, ಅದಕ್ಕೆ ನಾವು ಬೆಲೆ ಕಟ್ಟೋದಕ್ಕೆ ಆಗೋದಿಲ್ಲ. ಬಟ್ ಹಾಗಂತ ನೋಡಿದ್ರೆ ಲಾಭನೇ, ಯಾಕೆಂದ್ರೆ ನಮ್ಮಲ್ಲಿರುವಂತಹ ವಸ್ತುಗಳನ್ನ ಉಪಯೋಗಿಸ್ಕೊಂಡು ನಾವು ಮಾಡೋದ್ರಿಂದ ನಮ್ಗೆ ಖರ್ಚು ಕಡಿಮೆ ಬೀಳುತ್ತದೆ. ಸಾವಯವ ಕೃಷಿ ಲಾಭನೇ, ಅದಂಗಂತ ಕೆಲವೊಂದಕ್ಕೆ ನಾವು ಬೆಲೆ ಕಟ್ಟಕ್ ಆಗೋದಿಲ್ಲ. ಏನೇನ್ ಮಾಡಬಹುದು ಸಾವಯವ ಕೃಷಿ ಅಂತ ಹೇಳಿದ ತಕ್ಷಣ, ನಾವು ಒಂದು ಪೋಷಕಾಂಶಗಳ ನಿರ್ವಹಣೆ, ಎರಡನೇದು ಕೀಟ ಮತ್ತು ರೋಗಗಳ ನಿರ್ವಹಣೆ, ಎರಡು ಸಾಧ್ಯತೆಗಳನ್ನ ಸಾವಯವದ ಮೂಲಕ ಮಾಡಲಿಕ್ಕೆ ಸಾಧ್ಯನಾ? ಹೌದು ಸರ್, ಸಾವಯವದಲ್ಲಿ ಮುಖ್ಯವಾಗಿ ಸಾವಯವ ಕೃಷಿ ರೈತ ಮಾಡ್ತೀನಿ ಅಂತಂದ್ರೆ ಮುಖ್ಯವಾಗಿ ಅವನ ಮನೆಯಲ್ಲಿ ಅಥವಾ ಅವನ ತಿರ್ಬೇಕಾಗಿದ್ದು ಅಂತಂದ್ರೆ ಹಸು ಅಂದ್ರೆ ಜಾನುವಾರುಗಳು ಅವನ ಹತ್ರ ಇರಲೇಬೇಕು. ಯಾಕಂದ್ರೆ ಸಾವಯವ ಕೃಷಿಗೆ ಮೂಲ ಅಂತಂದ್ರೆ ಜಾನುವಾರುಗಳು, ಅದರಿಂದ ಬರುವಂತ ಗಂಜಲ ಇರ್ಬೋದು, ಆಮೇಲೆ ಸಗಣಿ ಇರ್ಬೋದು, ಮತ್ತೆ ಅವೆರಡು ನಾವು ಗಂಜಲ ಮತ್ತೆ ಸಗಣಿಯನ್ನು ಬಳಸ್ಕೊಂಡು ನಾವು ತಿಪ್ಪೆಯಲ್ಲಿ ಮಾಡಿದಂತ ಕಾಂಪೋಸ್ಟ್ ಇರ್ಬೋದು, ಅದು ತಿಪ್ಪೆ ಗೊಬ್ಬರ ಇರ್ಬೋದು, ಇವೆಲ್ಲದಕ್ಕೂ ಕೂಡ ಮೂಲ ಹಸುನೆ ಅಂತಾನೆ ಹೇಳ್ಬೋದು. ಆತರ ಹಸುಗಳನ್ನು ಜಾನುವಾರುಗಳನ್ನು ಸಾಕೊಂಡು ಅದರಿಂದ ಬಂದಿರುವಂತ ಗಂಜಲ ಮತ್ತು ಸಗಣಿಯನ್ನು ಬಳಸ್ಕೊಂಡು ನಾವು ಗೊಬ್ಬರಗಳನ್ನು ಮಾಡಿಕೊಂಡು ನಾವು ಪೋಷಕಾಂಶಗಳನ್ನು ನಿರ್ವಹಣೆ ಮಾಡ್ಬೋದು. ಕೆಲವರು ಹೇಳ್ಬೋದು ನಾವು ರಾಸಾಯನಿಕ ಗೊಬ್ಬರಗಳನ್ನ ಬಳಕೆ ಮಾಡಿದ್ವಿ, ಅದಕ್ಕೆ ಕಂಪೇರ್ ಮಾಡಿದಾಗ ಸಾವಯವದಲ್ಲಿ ಇಳುವರಿ ಕಡಿಮೆ ಅಂತ ಹೇಳ್ಬೋದು. ಬಟ್ ಅದು ಒಂದಕ್ಕೆ ಟೈಮ್ ಬೇಕು, ಒಂದು ಸ್ಟಡಿ ಒಂದು ಲೆವೆಲ್ ಅನ್ನ ಮೀಟ್ ಆಗ್ಬೇಕು. ಸಾಯಿಲಲ್ಲಿರೋ ಮಣ್ಣಲ್ಲಿರುವಂತಹ ಒಂದು ಕಾರ್ಬನ್ ಕಂಟೆಂಟ್ ಅಂದ್ರೆ ಇಂಗಾಲದ ಪ್ರಮಾಣ, ಮತ್ತೆ ಮಣ್ಣಲ್ಲಿರುವಂತಹ ಸೂಕ್ಷ್ಮಣ ಜೀವಿಗಳ ಪ್ರಮಾಣ ಇರ್ಬೋದು, ಮತ್ತೆ ಮಣ್ಣಲ್ಲಿರುವಂತಹ ಸಾರಜನಕ, ರಂಜಕ, ಪೊಟ್ಯಾಶಿಯಂ, ಲಘು ಪೋಷಕಾಂಶಗಳ ಪ್ರಮಾಣ ಇರ್ಬೋದು. ಆ ಒಂದೇ ದಿನ ಬಿಲ್ಡಪ್ ಆಗೋದಿಲ್ಲ, ಅದಕ್ಕೆ ಕಾಲಕ್ರಮೇಣ ಬಿಲ್ಡಪ್ ಆಗ್ತಾ ಹೋಗ್ತದೆ. ಆ ಬಿಲ್ಡಪ್ ಆಗಿದ್ದನ್ನ ಅದನ್ನ ಅದರ ಪ್ರಮಾಣ ನಾವು ಮೇಂಟೈನ್ ಮಾಡ್ಕೊಂತ ಹೋಗ್ಬೇಕು, ಆ ಮಣ್ಣಲ್ಲಿ ಅದನ್ನ ಉಳಿಸ್ಕೊಂತ ಹೋಗ್ಬೇಕು. ಅದಕ್ಕೆ ಸ್ವಲ್ಪ ಸಮಯ ತಗೊಳುತ್ತೆ. ಮೊದಲಿನ ಕೆಲವು ವರ್ಷಗಳಲ್ಲಿ ನಮಗೆ ಇಳುವರಿ ಕಡಿಮೆ ಆಗುತ್ತೆ, ಇಲ್ಲ ಅಂತಲ್ಲ, ಬಟ್ ಆ ಲೆವೆಲ್ ಅನ್ನು ಮೀಟ್ ಆದ್ಮೇಲೆ ಈ ಸಾವಯವ ಗೊಬ್ಬರಗಳ ಬಳಕೆಯಿಂದ ನಮಗೆ ಇಳುವರಿ ಒಂದು ಉತ್ತಮವಾದ ಇಳುವರಿ, ಒಂದು ನಿಗದಿತವಾದ ಇಳುವರಿಯನ್ನ ಪ್ರತಿ ವರ್ಷ ನಾವು ಪಡಿತಾ ಹೋಗ್ಬೋದು. ಸುಸ್ಥಿರತೆ ಬಂತು ಅಂತ ಹೇಳಿದಾಗ ಎಷ್ಟು ಒಂದು ಅಂದ್ರೆ ಕೆಲವೊಂದಷ್ಟು ರೈತರು ಬೇಗ ಸುಸ್ಥಿರತೆಯನ್ನು ಸಾಧಿಸಬಹುದು, ಕೆಲವೊಂದಷ್ಟು ಜನ ಲೇಟ್ ಆಗ್ಬಹುದು, ವಾತಾವರಣನೂ ಕೂಡ ಅವಲಂಬನೆ ಆಗಿರುತ್ತೆ. ಇವೆಲ್ಲ ಒಂದಕ್ಕೊಂದು ಪೂರಕವಾಗಿರ್ತಾವ. ಹಾಗಾಗಿ ಸುಸ್ಥಿರತೆ ಬಂದ ನಂತರ ಪೋಷಕಾಂಶಗಳ ಲಭ್ಯತೆ ಜೋರಾಗುತ್ತ? ಹೌದು, ಸುಸ್ಥಿರತೆ ಬಂದ ನಂತರ ಪೋಷಕಾಂಶಗಳ ಲಭ್ಯತೆ ಜೋರಾಗುತ್ತೆ ಅನ್ನೋದಕ್ಕಿಂತ ಗಿಡಗಳಿಗೆ ಅವೈಲಬಿಲಿಟಿ ಅಂದ್ರೆ ಗಿಡಗಳು ತಗೊಳ್ಳುವಂತ ಪ್ರಮಾಣ ಚೆನ್ನಾಗ್ತಾ ಹೋಗ್ತದೆ. ಆಮೇಲೆ ಎಲ್ಲಾ ಗಿಡಗಳಿಗೂ ಒಂದು ಲಿಮಿಟ್ ಅಂತ ಇರುತ್ತೆ, ಮೀನ್ಸ್ ಒಂದು ಬೆಳೆಗೆ ಒಂದು ಅಥವಾ ತಳಿಗೆ ಒಂದು ಲಿಮಿಟ್ ಅಂತ ಇರುತ್ತೆ. ಅಷ್ಟು ಪೋಷಕಾಂಶಗಳನ್ನು ಕೊಟ್ಟರೆ ಸಾಕು, ನಾವು ಅನ್ಕೋಬಹುದು ಜಾಸ್ತಿ ಪೋಷಕಾಂಶಗಳನ್ನು ಕೊಡ್ತಾ ಹೋದಂಗೆ ಇಳುವರಿ ಪ್ರಮಾಣ ಜಾಸ್ತಿ ಆಗ್ತಾ ಹೋಗುತ್ತೆ ಅಂತ ಒಂದು ಮನೋಭಾವ ಇರುತ್ತೆ ಎಲ್ಲರಲ್ಲಿ. ಬಟ್ ಅದಕ್ಕೆ ಒಂದು ಲಿಮಿಟ್ ಅಂತ ಇರುತ್ತೆ, ಅದನ್ನ ಲಿಮಿಟ್ ಮಿತಿಗಳಿರುತ್ತದೆ. ಆ ಮಿತಿಯನ್ನು ನಾವು ಸಾವಯವದಲ್ಲಿ ಮೀಟ್ ಮಾಡ್ತೀವೋ ಅಥವಾ ನಾವು ರಾಸಾಯನಿಕ ಗೊಬ್ಬರಗಳನ್ನು ನಾವು ಬಳಕೆ ಮಾಡಿಕೊಂಡ ಮಿತಿಯನ್ನು ಮೀಟ್ ಮಾಡ್ತೀವಿ ಅನ್ನೋದು ಇಂಪಾರ್ಟೆಂಟ್. ಎರಡರಿಂದ ಮೀಟ್ ಮಾಡಬಹುದು. ಆಮೇಲೆ ಈ ಸಾವಯವದಲ್ಲಿ ಹೇಳಿದಾಗ ಈಗ ಹೇಳಿರೋ ರೀತಿಯಲ್ಲಿ ಸಾವಯವದಲ್ಲಿ ಮಾಡಿದ್ರೆ ಅದೇ ಮಿತಿಯನ್ನು ಮೀಟ್ ಮಾಡಿದ್ದೆ ಆದ್ರೆ ಕಡಿಮೆ ಖರ್ಚು ಇರುತ್ತದೆ. ಆಮೇಲೆ ಅದೇ ರೀತಿ ಒಂದು ಉತ್ತಮವಾದ ಗುಣಮಟ್ಟವಾದಂತಹ ಪ್ರಾಡಕ್ಟ್ ಅನ್ನು ಕೂಡ ನಾವು ತೆಗಿಬಹುದು. ಆಮೇಲೆ ಅದೇ ರೀತಿಯಾದಂತಹ ನಮಗೆ ಬೆಳೆಯ ಇಳುವರಿ ಜೊತೆಗೆ ಒಂದು ಸ್ಟೆಬಿಲಿಟಿಯನ್ನು ಕೂಡ ನಾವು ಮಣ್ಣಿನಲ್ಲಿ ನಾವು ಕಾಪಾಡ್ಕೋಬಹುದು, ಇಳುವರಿಯಲ್ಲಿ ನಾವು ಕಾಪಾಡ್ಕೋಬಹುದು. ಸಾರಜನಕ ಅಂತ ಹೇಳ್ತಾ ಇದ್ರಿ, ಸಾರಜನಕ ಯೂರಿಯಾ ರೂಪದಲ್ಲಿ ರಾಸಾಯನಿಕದಲ್ಲಿ ಕೊಡ್ತಾರೆ, ಆದ್ರೆ ಈ ಸಾವಯವದೊಳಗೆ ಸಗಣಿ ಗೊಬ್ಬರ ಅಥವಾ ಕೊಟ್ಟಿ ಗೊಬ್ಬರದಿಂದ ಒಂದು ಸಿಗುವುದೊಂದು, ದ್ವಿದಳ ಧಾನ್ಯದಿಂದ ಸಿಗುವಂತದ್ದು ಒಂದು, ಮಿಂಚು ಗುಡುಗಿನಿಂದ ಫಿಕ್ಸ್ ಆಗುವಂತದ್ದು ಒಂದು, ಮತ್ತೆ ಬೇರೆ ಬೇರೆ ರೀತಿಯಿಂದ ನಾವು ಕಸ ಕಡ್ಡಿ ಅಂತೇಳಿ ಅದರಲ್ಲಿ ದ್ವಿದಳ ಕಸಗಳು ಕಳೆಗಳು ಇದ್ದಾಗ ಅವು ಕೂಡ ಒದಗಿಸಿಕೊಡ್ತಾವೆ ಅನ್ನುವಂಥದ್ದು. ಹಾಗಾಗಿ ಸಾರಜನಕವನ್ನ ನಾವು ಬೇರೆ ಬೇರೆ ಮೂಲಗಳಿಂದ ಅಲ್ಲಿ ಒದಗಿಸಿಕೊಳ್ಳಿಕ್ಕೆ ಸಾಧ್ಯತೆ ಇದೆ ಅಂತ ಹೇಳಿದಾಗ ಬೆಳೆ ವೈವಿಧ್ಯತೆ ಬಂದಷ್ಟು ಒಳ್ಳೆಯದು. ಏಕದಳ ಎಲ್ಲಿ ಹಾಕ್ತೇವೆ ಅಲ್ಲಿ ದ್ವಿದಳ ಹಾಕಲೇಬೇಕು. ಬಹು ಬೆಳೆ ಪದ್ಧತಿ ಇವೆಲ್ಲ ಒಂದಕ್ಕೊಂದು ಪೂರಕನ? ಹೌದು ಸರ್, ಎಲ್ಲ ಒಂದಕ್ಕೊಂದು ಪೂರಕ. ಈಗ ನಾವು ಒಂದು ಈ ವರ್ಷ ನಾವು ಏಕದಳ ಬೆಳೆದಿದ್ದೀವಿ ಅಂದ್ರೆ ಮುಂದಿನ ವರ್ಷ ನಾವು ಬಹು ಬೆಳೆಗಳನ್ನ ದ್ವಿದಳ ಧಾನ್ಯಗಳನ್ನ ನಾವು ಬೆಳಿಬೇಕು ಅಂತ ನಾವು ಹೇಳ್ತೇವೆ. ಈಗ ದ್ವಿದಳ ಧಾನ್ಯಗಳು ಯಾಕೆ ಬೆಳಿಬೇಕು ನಮಗೆಲ್ಲ ಗೊತ್ತೇ ಇದೆ. ದ್ವಿದಳ ಧಾನ್ಯಗಳು ಬೇರಿನಲ್ಲಿರುವಂತಹ ಗಂಟಿನಿಂದ ಸಾರಜನಕವನ್ನ ಮಣ್ಣಿನಲ್ಲಿ ಅದರಲ್ಲಿರುವ ಸೂಕ್ಷ್ಮ ಜೀವಿಗಳನ್ನು ಬಳಸ್ಕೊಂಡವು ಮಣ್ಣಲ್ಲಿ ಅವು ಸಾರಜನಕವನ್ನ ಅವು ಫಿಕ್ಸ್ ಮಾಡ್ತವೆ ಅಂದ್ರೆ ಅದನ್ನ ಹಿಡಿದಿಡ್ತವೆ ಅನ್ನೋ ಒಂದು ಪ್ರಮಾಣ. ಇದರಿಂದ ಮಣ್ಣಿನ ಸಾರಜನಕದ ಅಂಶ ಜಾಸ್ತಿ ಆಗುತ್ತೆ ಅನ್ನೋ ಒಂದು ಅಂಶ. ಅಲ್ಲ, ಈ ವರ್ಷ ಅಥವಾ ಈ ಸೀಸನ್ ಒಳಗೆ ಜೋಳ, ಮುಂದಿನ ಸೀಸನ್ ಕಡ್ಲಿ, ಹಂಗಲ್ಲ, ಜೋಳದ ಜೊತೆನೆ ಕಡ್ಲಿ ಮತ್ತೆ ಕಬ್ಬಿನ ಜೊತೆನೆ ಬೇರೆ ಹುರುಳಿ ಆಗ್ಬೋದು, ಹೆಸರಾಗ್ಬೋದು, ಇಂಥವು ಅಂದ್ರೆ ಒಂದಕ್ಕೊಂದು ಅದು ಅವಾಗ ಫಿಕ್ಸ್ ಮಾಡಿ ನೇರವಾಗಿ ಕೊಡುತ್ತಲ್ಲ, ಆ ರೀತಿ ಮಿಕ್ಸ್ಡ್ ಕ್ರಾಪಿಂಗ್ ಅಂತ. ಮಿಕ್ಸ್ಡ್ ಕ್ರಾಪಿಂಗ್ ಬಹು ಬೆಳೆ ಪದ್ಧತಿಗಳನ್ನು ಉಪಯೋಗಿಸ್ಕೊಂಡಿದ್ದೆ, ಅದು ಮಿಶ್ರ ಬೆಳೆ, ಅಂತರ ಬೆಳೆ, ಮಿಶ್ರ ಬೆಳೆ, ಅಂತರ ಬೆಳೆ, ಬಹು ಬೆಳೆ, ಈ ಎಲ್ಲಾ ಮೂರು ಪದ್ಧತಿಗಳಿಂದ ಕೂಡ ನಾವು ಏಕದಳ ಧಾನ್ಯಗಳ ಜೊತೆಗೆ ದ್ವಿದಳ ಧಾನ್ಯಗಳನ್ನು ಬಳಕೆ ಮಾಡಿದ್ರೆ ಖಂಡಿತವಾಗಿ ಕೂಡ ನಾವು ಸಾರಜನಕಗಳನ್ನು ನಾವು ಫಿಕ್ಸ್ ಮಾಡಬಹುದು. ಅದ್ರ ಜೊತೆಗೆ ನಾವು ಇನ್ನೊಂದು ಮುಖ್ಯವಾದ ಅಂಶಲ್ಲಿ ಏನ್ ಗಮನಿಸ್ಬೇಕಪ್ಪ ಅಂತಂದ್ರೆ ಕೀಟಗಳ ಬಾಧೆ, ರೋಗಗಳ ಬಾಧೆ ಹೆಚ್ಚಿಗೆಯಾಗಿ ಪಸರಿಸದಲ್ಲಿ ಅಂದ್ರೆ ಸ್ಪ್ರೆಡ್ ಆಗೋದೇ ನಾವು ಅಲ್ಲಿ ಕಡಿಮೆಯನ್ನು ನಾವು ಬಳಕೆ ಮಾಡ್ಕೊಳ್ಳುವಂಥದ್ದು. ಮತ್ತೆ ಇನ್ನೊಂದೇನಪ್ಪಾ ಅಂತಂದ್ರೆ ಪೋಷಕಾಂಶ ಮತ್ತು ನೀರಿನ ಸದ್ಬಳಕೆ ಆಗ್ತದೆ. ಯಾಕೆಂತಂದ್ರೆ ಇವುಗಳು ಬೇರೆ ಬೇರೆ ಬಹುಬೆಳೆ, ಅಂತರ ಬೆಳೆ, ಮಿಶ್ರ ಬೆಳೆಗಳನ್ನು ಮಾಡಿದಾಗ ಅದರ ಬೇರಿನ ಮಟ್ಟ ಒಂದೊಂದು ಬೆಳೆಯಲ್ಲೂ ಕೂಡ ಒಂದೊಂದು ಆಳದಲ್ಲಿ ಇರ್ತದೆ. ಹಂಗಾಗಿ ನೀರು ಮತ್ತು ಪೋಷಕಾಂಶಗಳನ್ನು ವಿವಿಧ ಆಳದಿಂದ ಅವು ಬೆಳೆಗಳು ಸದ್ಬಳಕೆ ನಾವು ಮಾಡ್ಕೊಳ್ಳುವಂಥದ್ದು. ಅದೇ ರೀತಿ ಮೇಲ್ಗಡೆಯಿಂದ ಸೂರ್ಯನ ಕಿರಣಗಳನ್ನು, ಬೇಕಂದ್ರೆ ಬೇರೆ ಬೇರೆ ಬೆಳೆಗಳು ಬೇರೆ ಬೇರೆ ಎತ್ತರದಲ್ಲಿ ಇರ್ತವೆ, ಅವಾಗ ಸೂರ್ಯನ ಕಿರಣಗಳನ್ನು ಕೂಡ ಅವು ಚೆನ್ನಾಗಿ ಬಳಕೆಯನ್ನು ಮಾಡಿಕೊಂಡು ಪೋಷಕಾಂಶಗಳನ್ನು ಬಳಕೆ ಮಾಡಿಕೊಂಡು ಆಹಾರವನ್ನು ಉತ್ಪಾದನೆ ಮಾಡ್ತವೆ. ಕಳೆಗಳನ್ನು ಕೂಡ ನಿಯಂತ್ರಣ ಮಾಡ್ತವೆ, ಯಾಕಂದ್ರೆ ಕಳೆಗಳು ಬೆಳಿಬೇಕು ಅಂತ ನೆರೆದಕ್ಕೆ ಸೂರ್ಯನ ಬೆಳಕು ಬಿದ್ದಾಗ ಮಾತ್ರ ಕಳೆ ಬೆಳೆಯಕ್ಕೆ ಸಾಧ್ಯ ಆಗ್ತದೆ. ಯಾವಾಗ ಈ ಮಿಶ್ರ ಬೆಳೆ, ಬಹು ಬೆಳೆಗಳನ್ನು ನಾವು ಹಾಕೊಂಡಾಗ, ಅಂತರ ಬೆಳೆಗಳನ್ನು ನಾವು ಹಾಕೊಂಡಾಗ ಸೂರ್ಯನ ಕಿರಣ ಭೂಮಿ ಮೇಲೆ ಬೀಳೋದು ಕಡಿಮೆ ಆಗುತ್ತೆ, ಅವಾಗ ಕಳೆಗಳ ಪ್ರಮಾಣ ಕೂಡ ಕಡಿಮೆ ಆಗುವಂಥದ್ದು. ಮತ್ತೆ ಇಲ್ಲಿ ಒಂದ್ ಮಾತು ಹೇಳಿದ್ರಿ ನೀವು, ರೋಗ ಕೀಟಗಳ ಹರಡುವಿಕೆ ಅಥವಾ ಅದರ ಉಪದ್ರವ ಒಂದು ಕಡಿಮೆ ಅಂತ, ಯಾಕೆ? ಈ ರೋಗ ಮತ್ತು ಕೀಟಗಳು ಹರಡೋದಕ್ಕೆ ಮುಖ್ಯವಾಗಿ ಏನಪ್ಪಾ ಅಂತ ಅವಕ್ಕೆ ಒಂದು ಓಸ್ಟ್ ಬೇಕು. ಓಸ್ಟ್ ಅಂತಂದ್ರೆ ಅದು ಬೆಳೆಯೋದಕ್ಕೆ ಒಂದು ಗಿಡ ಬೇಕು. ಅದಕ್ಕೆ ಗಿಡ, ಎಲ್ಲ ಗಿಡದ ಮೇಲೂ ಎಲ್ಲ ಕೀಟಗಳು ಕೂಡ ಕೂರೋದಿಲ್ಲ, ಯಾಕಂದ್ರೆ ಅದರದ್ದು ಜೀವನ ಚಕ್ರ ಇರುತ್ತೆ. ಆ ಜೀವನ ಚಕ್ರವನ್ನು ಕಂಪ್ಲೀಟ್ ಮಾಡ್ಬೇಕಂದ್ರೆ ಆ ಗಿಡಗಳು ದೊರಕಿದಾಗ ಮಾತ್ರ. ಮತ್ತೆ ಕೆಲವೊಂದು ರೋಗಗಳು, ಫಂಗಸ್ ಅಂದ್ರೆ ಶಿಲೀಂಧ್ರದಿಂದ ಬರುವಂತ ರೋಗಗಳು, ಕೆಲವೊಂದು ಹರಡುವಿಕೆ ಹೆಂಗಿರುತ್ತಪ್ಪ ಅಂತಂದ್ರೆ ಅದು ಗಾಳಿ ಮೂಲಕ ಹರಡುವಿಕೆ ಅಂತ ಇರ್ತದೆ. ಆಮೇಲೆ ಕೆಲವೊಂದು ಕೀಟಗಳು, ಉದಾಹರಣೆ ಬಿಳಿ ನೊಣ ಅಂತ ಹೇಳ್ತೀವಿ, ಬಿಳಿ ನೊಣ ಅವ ಅಂತ ಬಿಳಿ ನೊಣ ಒಂದ್ ಕಡೆಯಿಂದ ಇನ್ನೊಂದು ಕಡೆ ಮೂವ್ ಆಗ್ಬೇಕಾದ್ರೆ ಗಾಳಿ ಕೂಡ ಸಪೋರ್ಟ್ ಮಾಡ್ತದೆ. ಹಂಗಾಗಿ ನಾವು ಮಿಶ್ರ ಬೆಳೆ ಅಥವಾ ಅಂತರ ಬೆಳೆಗಳನ್ನು ಬೆಳೆದಾಗ ಅವೇನಂತ ಒಂದಕ್ಕೊಂದು ತಡೆಗೋಡತರ, ಈ ಬೆಳೆಯಿಂದ ಆ ಬೆಳೆಗೆ ಕೀಟ ಹೋಗೋದಕ್ಕೆ ಒಂದು ತಡೆಗೋಡತರ ಅದು ನಿರ್ಮಾಣ ಆಗ್ತದೆ. ಆ ತಡೆಗೋಡ ನಿರ್ಮಾಣ ಆದಾಗ ಸಾಧ್ಯವಾದಷ್ಟು ಮಟ್ಟಿಗೆ ಕೀಟ ಮತ್ತು ರೋಗಗಳ ಪಸರುವಿಕೆ ಕಡಿಮೆ, ಮತ್ತೆ ಅದು ಯಾವುದೇ ಕಾರಣ ಕೂಡ ವೇಸ್ಟ್ ಆಗಿ ಅಂದ್ರೆ ಅದಕ್ಕೊಂದು ಆಹಾರ ಕೊಡುವಂತ ಒಂದು ಬೆಳೆಯಾಗಿ ಅದು ಪರಿವರ್ತನೆ ಇರೋದು ಸಪೋರ್ಟ್ ಮಾಡೋದಿಲ್ಲ ಕೀಟ ಮತ್ತು ರೋಗಗಳನ್ನು, ಹಂಗಾಗಿ ಅವುಗಳ ಪ್ರಮಾಣ ಕಡಿಮೆ ಆಗುವಂತದ್ದು. ಈ ನಮ್ಮ ಉತ್ತರ ಕನ್ನಡ ಜಿಲ್ಲೆಯೊಳಗೆ ಬೆಳೆ ಪದ್ಧತಿ ವಿಭಿನ್ನವಾಗಿ ಇರುತ್ತೆ. ಕೆಲವೊಂದು ಮಳೆ ಮಲೆನಾಡು, ಕೆಲವೊಂದಷ್ಟು ಕರಾವಳಿ ಪ್ರದೇಶ. ಹಾಗಾಗಿ ಇಲ್ಲಿ ಹೇಗೆ ಮಾಡಬಹುದು ಸಾವಯವ ಕೃಷಿಗೆ? ರೈತರು ಇಲ್ಲಿ ಮುಂಚಿನಿಂದ ಒಲವು ತೋರಿಸ್ತಾರೆ ಮತ್ತೆ ಅದರ ಮೇಲೆನೆ ಅವಲಂಬನೆ ಆಗಿದ್ದಾರೆ. ಹೌದು, ಇಲ್ಲಿ ಸಾವಯವ ಕೃಷಿಗೆ ಸಾವಯವ ಕೃಷಿ ಇಲ್ಲಿನ ರೈತರು ಬಹಳಷ್ಟು ಮುಂಚೂಣಿಯಲ್ಲಿದ್ದಾರೆ ಮತ್ತೆ ಅದನ್ನ ಕಾಪಾಡಿಕೊಂಡು ಬಂದಿದ್ದಾರೆ. ಸಾಕಷ್ಟು ರೈತರು ಇಂತ ಆಧುನಿಕ ಯುಗ ಬಂದರೂ ಕೂಡ ರಾಸಾಯನಿಕ ಗೊಬ್ಬರಗಳನ್ನ ಬಳಕೆಯನ್ನು ಮಾಡ್ತಿಲ್ಲ. ಅವ್ರಿಗೇನಂತ ರಾಸಾಯನಿಕ ಗೊಬ್ಬರಗಳನ್ನ ಬಳಕೆ ಮಾಡಿದ್ರೆ ನಮ್ಮ ಭೂಮಿ ಫಲವತ್ತ ಮಣ್ಣು ಹಾಳಾಗುತ್ತೆ, ಭೂಮಿ ಹಾಳಾಗುತ್ತೆ ಒಂದು ಅನ್ನೋ ಒಂದು ಇದರಿಂದ ಸಾಕಷ್ಟು ರೈತರು ಬಳಕೆ ಮಾಡ್ತಿಲ್ಲ. ಇಂಥ ಒಂದು ಪರಿಸ್ಥಿತಿಯಲ್ಲಿ ಅಂದ್ರೆ ಇಂಥ ಒಂದು ಈ ಸ್ಥಿತಿಯಲ್ಲಿ ನಾವು ಯಾವ ರೀತಿ ಬೇರೆ ಬೇರೆ ಬೆಳೆ ಪದ್ಧತಿಗಳನ್ನು ಅನುಸರಿಸಬಹುದಪ್ಪ ಅಂತಂದ್ರೆ, ಇದಕ್ಕೆಲ್ಲ ಈಗ ಆಲ್ರೆಡಿ ರೈತರು ಸಾಕಷ್ಟು ಉತ್ತರ ಕನ್ನಡ ಜಿಲ್ಲೆಯಲ್ಲಿ ನಾವು ನೋಡಿದಾಗ ಸಾಕಷ್ಟು ಅದು ಬಳಕೆ ಮಾಡ್ತಾ ಇದ್ದಾರೆ. ಬಟ್ ಇನ್ನೂ ಕೂಡ ಅದಕ್ಕೆ ಒಂದು ಚಾನ್ಸ್ ಇದೆ, ಇನ್ನೂ ಅದಕ್ಕೆ ಒಂದು ಆಪರ್ಚುನಿಟಿ ತುಂಬಾ ಜಾಸ್ತಿ ಇರುವಂತದ್ದು. ಉದಾಹರಣೆ ಅಂತಂದ್ರೆ ಈಗ ಅಡಿಕೆ, ಅಡಿಕೆ ಜೊತೆಗೆ ಬಾಳೆ, ಸಾಕಷ್ಟು ರೈತರು ಅಡಿಕೆ ಜೊತೆ ಬಾಳೆಯನ್ನು ಹಾಕೋದುಂಟು. ಮೊದಲಿನ 3-4 ವರ್ಷದ ತನಕ ಕೂಡ ಅಡಿಕೆ ಒಳಗಡೆ ಬಾಳೆಯನ್ನು ಆರಾಮಾಗಿ ನಾವು ಅದನ್ನ ಬೆಳ್ಕೊಳ್ಳೋದ್ರಿಂದ ನಮಗೆ ಮೊದಲ 3-4 ವರ್ಷಗಳಲ್ಲಿ ಆಗುವ ಅಡಿಕೆಗೆ ಬೇಕಾಗಿರುವಂತಹ ಖರ್ಚು ವೆಚ್ಚಗಳನ್ನು ನಾವು ಬಾಳೆಯಿಂದ ನಾವು ಅದರಲ್ಲಿ ನಾವು ಅದನ್ನು ಮೀಟ್ ಅನ್ನು ಮಾಡಬಹುದು. ಅದೇ ರೀತಿ ನಾವು ಪೈನಾಪಲ್ ಅನ್ನು ಕೂಡ ಅಡಿಕೆ ಮಧ್ಯಗಳನ್ನು ನಾವು ಹಾಕೊಳ್ಳುವಂಥದ್ದು, ಅದರಿಂದ ಕೂಡ ನಾವು ಮೊದಲಿನ 3-4 ವರ್ಷದಲ್ಲಿ ಆಗುವಂತಹ ಖರ್ಚು ವೆಚ್ಚಗಳನ್ನು ನಾವು ನಿವಾರಣೆಯನ್ನು ಮಾಡುವಂಥದ್ದು. ಮತ್ತೆ ಅಡಿಕೆ ದೊಡ್ಡದಾದ್ಮೇಲೆ ಕೂಡ ನಾವು ಅಡಿಕೆ ಜೊತೆಗೆ ಕಾಳು ಮೆಣಸು ಮತ್ತೆ ಅಡಿಕೆ ಜೊತೆಗೆ ಇನ್ನು ಕೆಲವೊಂದು ಗೆಡ್ಡೆ ಗಣಸುಗಳನ್ನು ಹಾಕೊಳ್ಳುವಂಥದ್ದು, ತೆಂಗಿನ ಮರಗಳ ಮಧ್ಯೆ ನಾವು ಹೂವಿನ ಬೆಳೆಗಳು ಅಂದ್ರೆ ಉದಾಹರಣೆ ಸೇವಂತಿಗೆ ಇರಬಹುದು ಅಥವಾ ಚೆಂಡು ಹೂವು ಅಂತ ಹೇಳ್ತೀವಿ ಅಂತ ಬೆಳೆಗಳ ಹೂವಿನ ಬೆಳೆಗಳನ್ನು ಬೆಳ್ಕೊಳ್ಳುವಂಥದ್ದು ಇರಬಹುದು. ಇಂದು ಮತ್ತೆ ಕೆಲವೊಂದು ತರಕಾರಿ ಬೆಳೆಗಳನ್ನು ಉದಾಹರಣೆ ಅಂತಂದ್ರೆ ಕರಿಬೇವು ಅಂತ ಹೇಳ್ತೇವೆ, ಕರಿಬೇವನ್ನು ಹಾಕೊಳ್ಳುವಂಥದ್ದು. ಮತ್ತೆ ಕೆಲವೊಂದು ಗೆಡ್ಡೆ ಗಣಸುಗಳನ್ನು ಕೂಡ ನಾವು ಹಾಕೊಳ್ಳೋದ್ರಿಂದ ನಾವು ಅಂತರ ಬೆಳೆ ಮಿಶ್ರ ಬೆಳೆ ಪದ್ಧತಿಗಳನ್ನು ಸರಿಸಿ ನಾವು ಲಾಭವನ್ನು ನಾವು ಜಾಸ್ತಿ ಮಾಡ್ಕೋಬಹುದು. ನಾವು ಸಾವಯವ ಗೊಬ್ಬರ ಅಂದ ತಕ್ಷಣ ತಿಪ್ಪೆ ಗೊಬ್ಬರ, ಕೊಟ್ಟಿಗೆ ಗೊಬ್ಬರ, ಕಳಿಸಿದ ಗೊಬ್ಬರ ಇದ್ರ ಬಗ್ಗೆನ ಆಲೋಚನೆ ಮಾಡ್ತಾ ಇರ್ತೀವಿ. ಆದ್ರೆ ಸಾವಯವ ಪದಾರ್ಥಗಳು ಇರ್ತಾವಲ್ಲ, ಎಷ್ಟೋ ಗರಿಗಳು ಇರಬಹುದು ಅಥವಾ ಶೂನ್ಯ ಕೃಷಿ ಅಂತ ಒಂದಿದೆ. ಆ ಶೂನ್ಯ ಕೃಷಿಯಲ್ಲಿ ಎಲ್ಲ ಹೇಳೋದು ಏನಂದ್ರೆ ಅದರಲ್ಲಿ ಏನೋ ನಮ್ಮ ಬಂಡವಾಳ ತುಂಬಾ ಕಡಿಮೆ ಇರುತ್ತೆ. ನಾವು ಯಾವ ರೀತಿ ತೋಟಗಳು ಹೊಲಗಳು ಇರ್ತದೋ ಅಂದ್ರೆ ಈಗ ಅಡಿಕೆ ತೋಟದಲ್ಲಿ ಅಡಿಕೆ ಎಲೆಗಳು ಬೀಳುತ್ತದೆ, ಆ ಎಲೆಗಳನ್ನು ನಾವು ಅಲ್ಲೇ ಬಿಡುವಂತದ್ದು, ಮಣ ಮಣಕ್ಕೆ ಅದು ಕೂಡ ಯೂಸ್ ಆಗುತ್ತೆ. ಅಲ್ಲೇ ವಿದ್ಯುತ್ ಗರಿಗಳನ್ನು ಅಲ್ಲೇ ಹರಡೋದ್ರಿಂದ ಕಳೆಗಳನ್ನು ನಿಯಂತ್ರಣ ಮಾಡಬಹುದು. ಇನ್ನೂ ಒಂದು ಹೆಜ್ಜೆ ಮುಂದೋಗಿ ಇನ್ನೂ ಸ್ವಲ್ಪ ನಾವು ಅದನ್ನು ಸದ್ಬಳಕೆ ಇನ್ನೂ ಚೆನ್ನಾಗಿ ಬಳಕೆ ಮಾಡ್ತೀವಿ ಅಂತಂದ್ರೆ, ಉದಾಹರಣೆ ಅಡಿಕೆ ಸಿಪ್ಪೆ ಇರ್ಬೋದು, ತೆಂಗಿನ ಗರಿಗಳಿರ್ಬೋದು, ಅಡಿಕೆ ಎಲೆಗಳಿರ್ಬೋದು ಅಥವಾ ಅಡಿಕೆ ಮೊಟ್ಟೆಗಳಿರ್ಬೋದು, ಇವನ್ನೆಲ್ಲ ನಾವು ಬಳಕೆ ಮಾಡ್ತೀವಿ ಅಂತಂದ್ರೆ ಅದನ್ನು ನಾವು ಅಥವಾ ಬಾಳೆ ದಿಂಡುಗಳಿರ್ಬೋದು ಅವುಗಳನ್ನು ಬಳಕೆ ಮಾಡ್ತೀವಿ ಅಂತಂದ್ರೆ ಅವುಗಳನ್ನು ತಗೊಂಡು ಒಂದು ತೋಟದ ಒಂದು ಮೂಲೆಯಲ್ಲಿ ಒಂದು ನಾವು ಚಿಕ್ಕದಾಗಿ ಒಂದು ತೊಟ್ಟಿಯನ್ನು ನಾವು ಮಾಡ್ಕೊಳ್ಳುವಂಥದ್ದು ಅಥವಾ ಗುಂಡಿಯನ್ನು ನಾವು ಮಾಡ್ಕೊಳ್ಳುವಂಥದ್ದು. ಇಲ್ಲ ನಾನು ಗುಂಡಿ ಮಾಡ್ಕೊಳ್ಳೋದಿಲ್ಲ ಅಂತ ನೆರಳಿರುತ್ತೆ, ನೆರಳಿರೋ ಒಂದು ಕಡೆ ನಾವು ಇವೆಲ್ಲ ಮೆಟೀರಿಯಲ್ಸ್ ಅನ್ನ ನಾವೇನ್ ಮಾಡ್ಬೇಕಪ್ಪ ಅಂತಂದ್ರೆ ಚಾಪ್ ಮಾಡುವಂಥದ್ದು, ಚೆನ್ನಾಗಿ ಚಿಕ್ಕದಾಗಿ ಅದನ್ನು ಸ್ವಲ್ಪ ಕಟ್ ಮಾಡಬೇಕು. ಕಟ್ ಮಾಡೋದ್ರಿಂದ ಏನಪ್ಪ ಒಂದು ಅನುಕೂಲ ಅಂತಂದ್ರೆ ಬಿಸು ಬೇಗ ಕೊಳೆಯೋದಿಕ್ಕೆ ಅದು ಸಹಾಯ ಮಾಡುತ್ತೆ. ಅದ್ರ ಜೊತೆಗೆ ನಾವು ಸಗಣಿ ಗೊಬ್ಬರಗಳನ್ನು, ಸಗಣಿ ಅಂತಂದ್ರೆ ಸಗಣಿನ ನೀರಿನ ಜೊತೆ ಮಿಕ್ಸ್ ಮಾಡಿ ಅದನ್ನ ಲಿಕ್ವಿಡ್ ಪ್ರಮಾಣದಲ್ಲಿ ಮಾಡು ಅಂದ್ರೆ ಗೊಬ್ಬರ ಅಂತ ಹೇಳ್ತೀವಿ, ಸಗಣಿ ಗೊಬ್ಬರ ಅಂತ ಹೇಳಿ ಕರೀತಾರೆ. ಸಗಣಿನ ನೀರು ಪ್ರಮಾಣದಲ್ಲಿ ಮಾಡಿಬಿಟ್ಟು ಅದನ್ನ ಒಂದು ಲೇಯರು ಈ ಚಾಪ್ ಅದ ಕಟ್ ಮಾಡಿರುವಂತಹ ಎಲ್ಲಾ ವೇಸ್ಟೇಜ್ಗಳು ಅಂದ್ರೆ ಎಲ್ಲಾ ಪದಾರ್ಥಗಳು ಸಾವಯವ ಪದಾರ್ಥಗಳನ್ನು ಹರಡಿ ಅದ್ರ ಮೇಲೆ ಒಂದು ಲೇಯರ್ ಅಂದ್ರೆ ಒಂದು ಪದರ ಈ ಸಗಣಿ ಮತ್ತು ನೀರಿನ ಮಿಶ್ರಣ ಒಂದೊಂದು ಪದರ ಹರಡುವಂಥದ್ದು. ಆ ಸಗಣಿ ನೀರಿಗೆ ಬೇಕಾದ್ರೆ ನಾವು ಸೂಕ್ಷ್ಮಣ ಜೀವಿಗಳು, ಈಗೆಲ್ಲ ಡಿಕಂಪೋಸರ್ ಅಂತೇಳಿ ವೇಸ್ಟ್ ಡಿಕಂಪೋಸರ್ ಅಂತೇಳಿ ಸೂಕ್ಷ್ಮಣ ಜೀವಿಗಳ ಮಿಶ್ರಣ ಕೂಡ ಈಗ ಮಾರ್ಕೆಟ್ ಅಲ್ಲಿ ಸಿಗುತ್ತೆ, ತುಂಬಾ ಕಡಿಮೆ ರೇಟ್ ಸಿಗ್ತದೆ. ಅದನ್ನು ಕೂಡ ಬಳಕೆ ಮಾಡ್ಕೊಂಡ್ರೆನಪ್ಪ ಅಂದ್ರೆ ಸ್ವಲ್ಪ ಬೇಗ ಕೊಳೆಯುವಿಕೆ ಪ್ರಮಾಣ ಜಾಸ್ತಿ ಆಗ್ತದೆ, ಅಂದ್ರೆ ಬೇಗ ಅದು ಕೊಳೆಯುತ್ತೆ. ಅಡಿಕೆ ಸಿಪ್ಪೆಯಂತ ಪದಾರ್ಥಗಳು ಕೂಡ ಈಗ ಬೇಗ ಕೊಳೆಯುವಿಕೆ ಮಾಡೋದಕ್ಕೆ ಅದು ಡಿಕಂಪೋಸರ್ ಅನ್ನೋ ಒಂದು ಸೂಕ್ಷ್ಮಣ ಜೀವಿಗಳ ಮಿಶ್ರಣ ಸಹಾಯ ಮಾಡುತ್ತೆ. ಇಂಥ ಮಿಶ್ರಣಗಳನ್ನು ನಾವು ಕೊಟ್ಟಿಗೆ ಗೊಬ್ಬರದ ಮಿಶ್ರಣ ಕೊಟ್ಟಿಗೆ ಗೊಬ್ಬರ ಜೊತೆಗೆ ಮಿಕ್ಸ್ ಮಾಡಿಕೊಂಡು ಒಂದು ಪದರ ಈ ಸಾವಯವ ಪದಾರ್ಥಗಳ ಮೇಲೆ ಹರಡೋದು, ನಂತರ ಈ ಒಂದು ಪದರ ಕೊಟ್ಟಿಗೆ ಗೊಬ್ಬರದ ಮಿಶ್ರಣವನ್ನು ಹರಡುವುದು, ನಂತರ ಇನ್ನೊಂದು ಪದರ ನಾವು ಸಾವಯವ ಪದಾರ್ಥಗಳು, ಈಗ 2-3 ಲೇಯರ್ ಅನ್ನು ಹರಡಿ ಅದ್ರ ಮೇಲ್ಗಡೆ ಒಂದು ಲೇಯರು ಮಣ್ಣಿನಿಂದ ತೆಳುವಾದ ಮಣ್ಣಿನಿಂದ ಅದು ತೆಳುವಾದ ಗೊಬ್ಬರದಿಂದ ನಾವು ಅದನ್ನ ಕಂಪ್ಲೀಟ್ ಆಗಿ ಮುಚ್ಚಿಬಿಡೋದು. ಇದೆಲ್ಲ ನೆರಳಲ್ಲೇ ಮಾಡಿದ್ರೆ ಇದು ಬೇಗ ಕೊಳೆಯೋದಕ್ಕೆ ಅದು ಸಹಾಯ ಮಾಡುತ್ತೆ. ಎಂಥದೇ ಇರ್ಬೋದು, ಬರೀ ಈ ಸಾವಯವ ಪದಾರ್ಥ ಅಂತಂದ್ರೆ ತೆಂಗಿನ ಮರದ ಎಲೆನೆ ಅಂತಲ್ಲ ಅಥವಾ ಅಡಿಕೆ ಮರದ ಎಲೆನೆ ಅಂತಲ್ಲ, ನಮ್ಮ ಬೇಲಿಯಲ್ಲಿ ಬೆಳೆಯುವಂಥದ್ದು, ನಮ್ಮ ಅಥವಾ ನಮ್ಮ ಬೆಟ್ಟ ಗುಡ್ಡಗಳಲ್ಲಿ ಬೆಳೆಯುವಂತಹ ನಮ್ಮ ಕಳೆಗಳಿರ್ಬೋದು, ಏನೇನು ಕಳೆಗಳಿರ್ತಾವಲ್ಲ, ಇವನ್ನೆಲ್ಲವನ್ನು ಕೂಡ ನಾವು ವೇಸ್ಟ್ ಆಗಿ ಡಿಕಂಪೋಸ್ ಮಾಡಿಬಿಟ್ಟು ನಾವು ಅದನ್ನ ಗೊಬ್ಬರವಾಗಿ ಅದನ್ನ ನಾವು ಪರಿವರ್ತನೆ ನಾವು ಮಾಡಿಕೊಡುವಂಥ. ಬಯೋಡೈಜಸ್ಟರ್ ಅಂತ ಬಂದಿತ್ತಲ್ಲ, ಅದು ಹೇಗೆ? ಬಯೋಡೈಜಸ್ಟರ್ ನೀ ಸಾಕಷ್ಟು ರೈತರು ಈಗ ಬಳಕೆ ಮಾಡ್ತಿದ್ದಾರೆ, ಇದ್ರಿಂದ ತುಂಬಾ ಜನ ಸಕ್ಸಸ್ ಆಗಿದ್ದಾರೆ. ಇದ್ರ ಜನ ಅಂದ್ರೆ ಈಗ ಕಳೆಗಳ ಏನು ದೊಡ್ಡ ತೊಟ್ಟಿ ಮಾಡ್ಕೊಂಡಿರ್ತಾರೆ ಮನೆ ಹತ್ರ, ಎಲ್ಲ ಸಗಣಿ ಮತ್ತೆ ಕೊಟ್ಟಿಗೆ ತೊಳೆದಿರೋ ನೀರೆಲ್ಲ ಬಂದು ಏನಾಗುತ್ತೆ, ಬಯೋಡೈಜಸ್ಟರ್ ತೊಟ್ಟಿಗೆ ಬಂದು ಬೀಳುತ್ತೆ. ಅದರಲ್ಲಿ ತೊಟ್ಟಿಗೆ ಎಲ್ಲ ಕಳೆಗಳನ್ನ ಮತ್ತೆ ಅಡಿಕೆ ಸಿಪ್ಪೆಯನ್ನಿರ್ಬೋದು ಅಥವಾ ಏನೇನು ತೋಟದಲ್ಲಿ ಸಿಗುವಂತ ಸಾವಯವ ವಸ್ತುಗಳನ್ನಿರ್ಬೋದು ಅದನ್ನೆಲ್ಲ ತಂದ್ಬಿಟ್ಟು ಏನು ಮಾಡ್ತಾ ಅದರೊಳಗೆ ತುಂಬುವಂಥದ್ದು, ಆಮೇಲೆ ಅವನ್ನ ಕೊಳೆಯೋದಕ್ಕೆ ನಾವು ಬಿಡುವಂಥದ್ದು. ಕೊಳೆಯೋದಕ್ಕೆ ಬಿಡೋ ಟೈಮಲ್ಲಿ ನಮ್ಮ ಗಂಜಲ ಇರ್ಬೋದು ಸಗಣಿ ಇರ್ಬೋದು ಎಲ್ಲ ಕೂಡ ಅದರಲ್ಲಿ ಬಂದು ಶೇಖರಣೆ ಆಗ್ತಾ ಇರ್ತದೆ. ಅದು ಚೆನ್ನಾಗಿ ಕೊಳೆತ ನಂತರ ಅದನ್ನು ಫಿಲ್ಟರ್ ಮಾಡಿಬಿಟ್ಟು ಡ್ರಿಪ್ ಮೂಲಕ ಅಥವಾ ಸ್ಪ್ರಿಂಕ್ಲರ್ ಮೂಲಕ ನಮ್ಮ ಕೆಳಗಡೆ ಇರುವಂಥ ತೋಟಗಳಿಗೆ ಅದನ್ನು ನಾವು ಒದಗಿಸುವಂಥದ್ದು. ಇದು ತುಂಬ ಉತ್ತಮವಾದಂಥ ಒಂದು ಪದ್ಧತಿ ಅಂತ ನಾವು ಹೇಳ್ಬೋದು. ಏಕೆ ಅಂತಂದರೆ ಈ ರೀತಿ ಕೊಳೆಯೋದ್ರಿಂದ ಏನಾಗುತ್ತೆ, ಸೂಕ್ಷ್ಮಾಣುಜೀವಿಗಳ ಒಂದು ಸಂತತಿ ತುಂಬ ವೃದ್ಧಿಯಾಗ್ತದೆ. ಅಷ್ಟು ಸೂಕ್ಷ್ಮಾಣುಜೀವಿಗಳಿರುವಂಥ ನೀರನ್ನು ನಾವು ಬಳಕೆ ಮಾಡೋದ್ರಿಂದ ಮಣ್ಣಲ್ಲಿರುವಂಥ ಸೂಕ್ಷ್ಮಾಣುಜೀವಿಗಳ ಸಂಖ್ಯೆ ಕೂಡ ವೃದ್ಧಿಯಾಗ್ತದೆ, ಮತ್ತು ಮಣ್ಣಲ್ಲಿ ಭೂಮಿ ನೀರನ್ನು ಹಿಡಿದಿಡುವಂಥ ಒಂದು ಪ್ರಮಾಣನೂ ಕೂಡ ಅಲ್ಲಿ ಜಾಸ್ತಿ ಆಗ್ತದೆ. ಮತ್ತು ಇನ್ನೊಂದು ಏನಂತಂದರೆ ಈ ಗಂಜಲ ಇದೆಯಲ್ಲ, ಗಂಜಲಗಳ ಸದ್ಬಳಕೆಯನ್ನು ನಾವು ಬಯೋಡೈಜೆಸ್ಟರ್ಗಳ ಮೂಲಕ ನಾವು ಮಾಡಿಕೊಡುವಂಥದ್ದು. ಯಾಕೆ ಅಂತಂದರೆ ಗಂಜಲದಲ್ಲಿ ಇರುವಷ್ಟು ಪೋಷಕಾಂಶಗಳು ಕೊಟ್ಟಿಗೆ ಗೊಬ್ಬರಕ್ಕಿಂತಲೇ ತುಂಬ ಒಳ್ಳೆ ಪೋಷಕಾಂಶಗಳು ಗಂಜಲದಲ್ಲಿ ಇರ್ತದೆ. ಅದನ್ನು ನಾವು ಯಾಕಂದರೆ ಸಾಕಷ್ಟು ರೈತರು ಗಂಜಲಗಳ ಬಳಕೆ ಮಾಡಬೇಕಂದ್ರೆ ಬಯೋಡೈಜೆಸ್ಟರ್ ತುಂಬ ಒಂದು ಒಳ್ಳೆ ಪದ್ಧತಿ ಅಂತ ಹೇಳ್ಬೋದು. ಅದ್ರ ಮೂಲಕ ಬಳಕೆ ಮಾಡಿಕೊಂಡು ನಾವು ಅದನ್ನ ತೋಟಗಾರಿಕೆ ಕೃಷಿಗೆ ನಾವು ಅದನ್ನ ಬಳಸ್ಕೋಬಹುದು. ಮುಖ್ಯವಾಗಿ ತೋಟಗಾರಿಕೆಗೆ ತುಂಬಾ ಚೆನ್ನಾಗಿ ಅದನ್ನ ಬಳಕೆ ಮಾಡ್ಕೊಳ್ಬಹುದು. ಎರೆಗೊಬ್ಬರ ತಯಾರು ಮಾಡೋದು ಒಂದು, ತಯಾರು ಮಾಡಿ ಗೊಬ್ಬರ ಹಾಕೋದು ಇನ್ನೊಂದು, ಈರುನೆಲೆಯಲ್ಲೇ ಎರೆಹುಳುಗಳನ್ನ ಬಿಡುವುದು ಯಾವ್ದು ಸರಿ? ನಾವು ಎರೆಹುಳು ಗೊಬ್ಬರಗಳನ್ನು ನಾವು ಮಾಡ್ಕೊಳ್ಳೋದು ತುಂಬ ಒಳ್ಳೇದು, ಒಳ್ಳೆ ಪದ್ಧತಿ ಆಗ್ತದೆ ಬೇರೆ ಪದ್ಧತಿಗೆ ನಾವು ಕಂಪೇರ್ ಮಾಡಿದ್ದೆ. ಆದರೆ ಯಾಕೆಂತಂದರೆ ಈಗ ಎರೆಹುಳು ಗೊಬ್ಬರಗಳಿಗೆ ಅಂತಂದರೆ ನಾವು ಎರೆಹುಳು ಗೊಬ್ಬರ ನಥಿಂಗ್ ಬಟ್ ಅಂದರೆ ಎರೆಹುಳುನ ಒಂದು ಡ್ರಾಪಿಂಗ್ಸ್ ಅಂದರೆ ಅದು ಸಾವಯವ ಪದಾರ್ಥಗಳನ್ನು ತಿಂದುಬಿಟ್ಟು ಅದು ಹೊರಗಡೆ ಅದು ಹಾಕುವಂಥದ್ದು. ಅಂಥ ಗೊಬ್ಬರಗಳನ್ನು ಬಳಕೆ ಮಾಡಿದೆ ಆದರೆ ಅದರಲ್ಲಿರುವಂಥ ವಿಟಮಿನ್ಸ್ ಇರ್ಬೋದು, ಏಕೆಗಳು ಅದರಲ್ಲಿರುವ ವಿಟಮಿನ್ ಏಕೆಗಳು ಇರ್ಬೋದು, ಏಕೆಗಳಿಂದ ನಮಗೆ ಒಳ್ಳೆ ಗೊಬ್ಬರಗಳು ಸಿಗ್ತಾವೆ. ಮತ್ತು ಅದು ಅಲ್ಲಿ ಮಣ್ಣಲ್ಲಿದ್ದಾಗ ಸಾವಯವ ಪದಾರ್ಥ ಅಲ್ಲಿ ಏನೇನು ಸಿಗುತ್ತೆ ಅದನ್ನ ತಿಂದು ಅಲ್ಲಿ ಹಿಕ್ಕಿ ಹಾಕ್ತವು. ಮತ್ತೆ ಎರಡು ನಾವು ಮತ್ತೆ ಸಾವಯವ ಪದಾರ್ಥ ತಂದು ಅದನ್ನ ತೊಟ್ಟಿ ಬಿಟ್ಟು ಅದನ್ನ ಮತ್ತೆ ಗೊಬ್ಬರ ತಗೊಂಡು ಮತ್ತೆ ಹೊಲಕ್ಕೆ ಹಾಕುದು, ಕೆಲಸ ಜಾಸ್ತಿ ಆಗುತ್ತೆ, ಜಾಸ್ತಿ ಕೆಲಸಗಾರ ಸಿಗಲ್ಲ ಅನ್ನೋಂತ ಎರಡು ನೆಲೆಯಲ್ಲಿ ಅವನದು ಹುಳುಗಳನ್ನ ಬಿಟ್ಟು ಏನ ಇಲ್ಲಿ ನಾವು ತೊಟ್ಟಿ ಮಾಡಿ ಅಥವಾ ಬೇರೆ ಕಡೆ ತಂದ್ಬಿಟ್ಟು ಎರೆಹುಳ ಸಾಕಿ ಬಿಡೋದ್ರಿಂದ ಆ ಕ್ರಿಯೆಯನ್ನು ನಾವು ಸ್ವಲ್ಪ ಸ್ಪೀಡ್ ಅಪ್ ಮಾಡ್ಬೋದು. ಅವು ಮಣ್ಣಲ್ಲಿ ಅವು ಮಣ್ಣಲ್ಲಿರ್ತವೆ, ಮಣ್ಣನ್ನು ತುಂಬಾ ಓಡಾಡ್ತಾ ಇರ್ತವೆ, ಮಣ್ಣಲ್ಲಿ ತುಂಬಾ ಒಳ್ಳೆ ಕೆಲಸ ಮಾಡ್ತದಂದ್ರೆ ಮಣ್ಣಿಗೆ ಗಾಳಿ ಆಡ ಸಂಚಾರ ಪ್ರಮಾಣವನ್ನು ಕೂಡ ಹೆಚ್ಚಿಗೆ ಮಾಡಿಕೊಡ್ತಾವೆ, ಎಲ್ಲ ಚೆನ್ನಾಗಿರುತ್ತೆ. ಬಟ್ ನಮ್ಮ ಒಂದು ಕ್ರಿಯೆ ಕೊಳೆಯುವಿಕ ಕ್ರಿಯೆನ ನಾವು ಬೇಗ ಮುಗಿಸ್ಬೇಕು ಅಂತ ಅನ್ನೋದಾದ್ರೆ ಈ ರೀತಿ ನಾವು ಸಾವಯವ ಪದಾರ್ಥಗಳನ್ನು ಒಂದು ಒಟ್ಟುಗೂಡಿಸಿ ಅದಕ್ಕೆ ಸೂಟ್ ಬೇಕಾಗಿರುವಂತಹ ಒಂದು ವಾತಾವರಣವನ್ನು ಕಲ್ಪಿಸಿಕೊಟ್ಟಿದ್ದೆ ಆದ್ರೆ ಆ ಕ್ರಿಯೆ ಇನ್ನ ಚುರುಕಾಗಿ ನಡೆಯುವಂಥದ್ದು. ಒಳ್ಳೆಯದು ಡಾಕ್ಟರ್ ಸಂತೋಷ್ ಅವರೇ, ಇಲ್ಲಿ ತನಕ ನೀವು ನಮ್ಮ ಜೊತೆಗಿದ್ದು ಒಟ್ಟಾರೆ ಈ ತೋಟಗಾರಿಕೆ ಬೆಳೆ ಆಗಿರ್ಬೋದು ಬೇರೆ ಬೇರೆ ಬೆಳೆ ಪದ್ಧತಿಯೊಳಗೆ ಈ ಸಾವಯವ ಕೃಷಿ ಹೇಗೆ ಅಳವಡಿಸ್ಕೋಬೇಕು, ಅನುಕೂಲ ಏನು ಅನ್ನೋದನ್ನ ತಿಳಿಸಿದ್ರಿ. ಧನ್ಯವಾದ, ನಮಸ್ಕಾರ. ಎಲ್ಲರಿಗೂ ನಮಸ್ಕಾರ. ಸಾವಯವ ಕೃಷಿ ಈ ವಿಷಯವಾಗಿ ಡಾಕ್ಟರ್ ಸಂತೋಷ್ ಅವರೊಂದಿಗೆ ಸಂದರ್ಶನ ಕೇಳಿದಿರಿ. पक्षियों से तो हम खेत को बचा लेते हैं, पर इन घातक रसायनों से कैसे बचाएं? मतलब देख बेटा, तू जो ये अंधाधुंध रसायन मिलाता है ना, मिट्टी की सेहत बिगड़ने लगी है, और जब माटी ही कमजोर पड़ जाएगी तो उपज कैसे सेहतमंद होगी? अरे पहले ऐसा नहीं था, पूछना अपने बड़े बुजुर्गों से कैसे फसल लहलाती थी, शुद्धता झलकती थी, माटी भी तंदुरुस्त और लोग. पहली वाली बात कहा, परंतु सब यही डाले हैं. सब नहीं, आज भी लाखों जागरूक किसान परंपरागत विधि से फसल उगा रहे हैं, पर्चा कम और उपज की कीमत भी बेहतर पा रहे हैं. सच है? रे बेटे, एक्सपीरियंस से बता रहा है, धूप में बाल सफेद नहीं किए हैं. ठीक है भाई, मैं भी आज से जैविक खेती शुरू करूँगा. माटी से प्रेम की परंपरा है परंपरागत खेती. ಕೇಳಿ, ವಿಶ್ವ ಮಲೇರಿಯಾ ದಿನದ ಹಿನ್ನೆಲೆಯಲ್ಲಿ ಮಲೇರಿಯಾ ರೋಗದ ಲಕ್ಷಣಗಳು ಹಾಗೂ ಇದರ ನಿಯಂತ್ರಣಕ್ಕೆ ಜಿಲ್ಲಾದ್ಯಂತ ಹಮ್ಮಿಕೊಂಡಿರುವ ಕಾರ್ಯಕ್ರಮಗಳ ಕುರಿತು ಕಾರವಾರದ ಜಿಲ್ಲಾ ರೋಗವಾಹಕ ಆಶ್ರಿತ ರೋಗಗಳ ನಿಯಂತ್ರಣಾಧಿಕಾರಿ ಡಾಕ್ಟರ್ ಕ್ಯಾಪ್ಟನ್ ರಮೇಶ್ ರಾವ್ ಅವರೊಡನೆ ಸಂದರ್ಶನ ಮೂಡಿಬರಲಿದೆ. ಇಂದು ಬೆಳಗ್ಗೆ ಪ್ರಸಾರವಾದ ಕಾರ್ಯಕ್ರಮದ ಮರು ಪ್ರಸಾರ. ಸಂದರ್ಶಕರು ಟಿಎಸ್ ಪ್ರಸಾದ್. ಬೇರೆ ಬೇರೆ ರೀತಿಯ ಜ್ವರವನ್ನು ನಾವು ಗಮನಿಸ್ತಾ ಇರ್ತೀವಿ. ಅದರಲ್ಲಿಯೂ ಕೂಡ ಬೇಸಿಗೆಯಲ್ಲಿ ವಿಶೇಷವಾಗಿ ಈ ಮಲೇರಿಯಾ ಅನ್ನುವಂಥ ಒಂದು ಕಾಯಿಲೆಯು ಕೂಡ ಸಾಕಷ್ಟು ತೊಂದರೆಯನ್ನು ಉಂಟು ಮಾಡ್ತಾ ಇದೆ. ಏಪ್ರಿಲ್ 25ನ್ನು ವಿಶ್ವ ಮಲೇರಿಯಾ ದಿನ ಅಂತ ಆಚರಣೆ ಮಾಡ್ತಾ ಇದ್ದಾರೆ. ಇದರ ಒಂದು ಹಿನ್ನೆಲೆ ಏನು, ಸದ್ಯದ ಒಂದು ಪರಿಸ್ಥಿತಿ ಹೇಗಿದೆ, ಯಾವ ರೀತಿ ಗುಣಲಕ್ಷಣಗಳನ್ನು ತೋರಿಸ್ತಾ ಇದ್ದಾರೆ, ಹಾಗೆ ಈ ಮಲೇರಿಯಾವನ್ನು ನಿಯಂತ್ರಣಕ್ಕೆ ಯಾವ ರೀತಿಯ ಕಾರ್ಯಕ್ರಮಗಳನ್ನು ಜಿಲ್ಲೆಯಾದ್ಯಂತ ಕೈಗೊಳ್ಳಲಾಗ್ತಾ ಇದೆ, ಈ ವಿಚಾರವಾಗಿ ಹೆಚ್ಚಿನ ವಿವರವನ್ನು ತಿಳಿಸಿಕೊಡೋದಕ್ಕೆ ಇವತ್ತು ನಮ್ಮ ಜೊತೆಗೆ ಕಾರವಾರದ ಜಿಲ್ಲಾ ರೋಗವಾಹಕ ಆಶ್ರಿತ ರೋಗಗಳ ನಿಯಂತ್ರಣಾಧಿಕಾರಿ ಡಾಕ್ಟರ್ ಕ್ಯಾಪ್ಟನ್ ರಮೇಶ್ ರಾವ್ ಅವರಿದ್ದಾರೆ. ನಮಸ್ಕಾರ ಡಾಕ್ಟರ್. ನಮಸ್ಕಾರ ಸರ್. ಮಲೇರಿಯಾ ಅನ್ನುವಂಥದ್ದು ಒಂದು ಸಾಂಕ್ರಾಮಿಕ ರೋಗವೇ, ಇದರ ಒಂದು ಲಕ್ಷಣಗಳು, ಇದರ ಒಂದು ವಿಶೇಷತೆ ಏನು? ಈ ಮಲೇರಿಯಾ ಅಂತ ಒಂದು ಕಾಯಿಲೆ ಏನಿದೆ, ಅದು ಆಕ್ಚುಲಿ ಒಬ್ಬರಿಂದ ಇನ್ನೊಬ್ಬರಿಗೆ ಸೊಳ್ಳೆಗಳ ಮೂಲಕ ಹರಡುವಂತಹ ಸಾಂಕ್ರಾಮಿಕ ರೋಗ. ಇದು ಮುಖ್ಯವಾಗಿ ಅನಾಫಿಲಿಸ್ ಜಾತಿಯ ಹೆಣ್ಣು ಸೊಳ್ಳೆಗಳ ಮೂಲಕ ಒಬ್ಬರಿಂದ ಇನ್ನೊಬ್ಬರಿಗೆ ಹರಡುತ್ತೆ. ಇದು ಬರುವಂತದ್ದು ಪರಾವಲಂಬಿ ಜೀವಿಯಿಂದ. ಈ ಪರಾವಲಂಬಿ ಜೀವಿಯನ್ನು ಅದರ ಜೊಲ್ಲುರಸದಲ್ಲಿ ಹಿಡ್ಕೊಳ್ಳಿರುವಂತಹ ಒಂದು ಅನಾಫಿಲಿಸ್ ಹೆಣ್ಣು ಸೊಳ್ಳೆ ಏನಿರುತ್ತೆ, ಅದು ರೋಗಿಗೆ ಕಚ್ಚಿ ಆರೋಗ್ಯವಂತನಿಗೆ ಕಚ್ಚಿದಾಗ ಇದು ಆ ಮೂಲಕವಾಗಿ ಇನ್ನೊಬ್ಬರಿಗೆ ಈ ರೋಗವು ಹರಡುತ್ತೆ. ಅಂದ್ರೀಗ ಈ ಪರಾವಲಂಬಿ ರೋಗಾಣುನಿಂದ ಬರುವಂತಹ ಈ ಒಂದು ರೋಗ ಮೂಲತಃ ಎಲ್ಲಿರ್ತದೆ? ಬೇಸಿಕಲಿ ಈ ಕಾಯಿಲೆ ಏನಿದೆ, ಇದು ಒಬ್ಬ ಮನುಷ್ಯನಿಂದ ಇನ್ನೊಬ್ಬ ಮನುಷ್ಯನಿಗೆ ಹರಡುವಂತಹ ಕಾಯಿಲೆ. ಇದು ರೋಗ ಪೀಡಿತ ವ್ಯಕ್ತಿಗೆ ಕಚ್ಚಿದ ಅನಾಫಿಲಿಸ್ ಸೊಳ್ಳೆ ಏನಿದೆ, ಇದು ಕಚ್ಚಿದಾಗ ಆ ರೋಗಿಯಿಂದ ಪರಾವಲಂಬಿ ಜೀವಿಯನ್ನು ಹೀರ್ತದೆ. ಹೀರಿದ ನಂತರ ಅದರ ದೇಹದಲ್ಲಿ ಅದು ಹಲವಾರು ಮಾರ್ಪಾಟುಗಳನ್ನು ಹೊಂದಿ 10-14 ದಿನ ನಂತರ ಅದು ಇನ್ನೊಬ್ಬ ವ್ಯಕ್ತಿಗೆ ಹರಡುವಂತಹ ಹಂತಕ್ಕೆ ತಲುಪ್ತದೆ. ಆ ಸಮಯದಲ್ಲಿ ಒಂದು ವೇಳೆ ಆ ಸೊಳ್ಳೆ ಆರೋಗ್ಯವಂತ ವ್ಯಕ್ತಿಗೆ ಕಚ್ಚಿದ್ರೆ ಆಗ ಆರೋಗ್ಯವಂತ ವ್ಯಕ್ತಿಯಲ್ಲಿ ಸಾಧಾರಣ 10-15 ದಿವಸಗಳ ಅವಧಿಯಲ್ಲಿ ಮಲೇರಿಯಾ ರೋಗದ ಲಕ್ಷಣಗಳು ಕಾಣಿಸಿಕೊಳ್ಳಲಿಕ್ಕೆ ಪ್ರಾರಂಭ ಆಗುತ್ತೆ. ಅಂದ್ರೆ ವರ್ಷ ಪೂರ್ತಿ ಇದು ಒಂದೇ ಪ್ರಮಾಣದಲ್ಲಿ ಇರ್ತದೋ ಅಥವಾ ಹೆಚ್ಚು ಕಮ್ಮಿ ಆಗ್ತದೆ ಬೇರೆ ಬೇರೆ ಸೀಸನ್ ನಲ್ಲಿ? ಇದು ಯೂಶುವಲಿ ಎಲ್ಲಿ ಈ ಅನಾಫಿಲಿಸ್ ಸೊಳ್ಳೆ ಇದೆಲ್ಲ ಅದು ಬೇಸಿಕಲಿ ನಿಂತ ನೀರಿನಲ್ಲಿ ಅಥವಾ ಸ್ವಚ್ಛವಾದ ನೀರಲ್ಲಿ ಮೊಟ್ಟೆ ಇಟ್ಟು ಸಂತಾನಾಭಿವೃದ್ಧಿಯನ್ನು ಮಾಡುತ್ತೆ. ಮಳೆಗಾಲದಲ್ಲಿ ಅದು ಕೂಡ ಜೂನ್ ಇಂದ ಸುಮಾರು ಸೆಪ್ಟೆಂಬರ್ ವರೆಗೆ ಈ ಕಾಯಿಲೆ ಜಾಸ್ತಿ ಆಗುತ್ತೆ. ಬಟ್ ಬೇಸಿಗೆ ಸಮಯದಲ್ಲೂ ಸ್ವಲ್ಪ ಪ್ರಮಾಣದಲ್ಲಿ ಈ ಕಾಯಿಲೆ ಉಲ್ಬಣಿಸಲಿಕ್ಕೆ ಕಾರಣ ಏನಂದ್ರೆ, ಎಲ್ಲಿ ಎಲ್ಲ ಕಟ್ಟಡ ಕಾಮಗಾರಿಗಳು ನಡೆಯುತ್ತದೆ ಆ ಸ್ಥಳಗಳಲ್ಲಿ ಯೂಶುವಲಿ ಈ ನೀರನ್ನು ಸಂಗ್ರಹಣ ಮಾಡಲಿಕ್ಕೆ ತೊಟ್ಟಿಗಳನ್ನು ಇಟ್ಟಿರ್ತಾರೆ, ಅದರ ಜೊತೆಗೆ ಕ್ಯೂರಿಂಗ್ ಮಾಡಲಿಕ್ಕೆ ಕೂಡ ಮೇಲೆ ನೀರನ್ನು ಸಂಗ್ರಹ ಮಾಡ್ತಾರೆ. ಅದರಲ್ಲಿ ಮೊಟ್ಟೆ ಇಟ್ಟು ಸಂತಾನ ಅಭಿವೃದ್ಧಿಯನ್ನು ಮಾಡಿ ಆ ಮೂಲಕವಾಗಿ ಹರಡುತ್ತೆ. ಅದರ ಜೊತೆಗೆ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಈಗ ಮಲೇರಿಯಾ ಕಾಯಿಲೆ ಕಡಿಮೆ ಆಗಿದೆ, ಆದರೂ ಕೂಡ ಈ ಉತ್ತರ ಭಾರತದ ಕೆಲವೊಂದು ರಾಜ್ಯಗಳಲ್ಲಿ ಎಸ್ಪೆಷಲಿ ಒರಿಸ್ಸಾ, ಜಾರ್ಖಂಡ್, ಅಸ್ಸಾಂ, ಬಿಹಾರ್, ವೆಸ್ಟ್ ಬೆಂಗಾಲ್, ಉತ್ತರ ಪ್ರದೇಶ ಇಂತಹ ರಾಜ್ಯಗಳಲ್ಲಿ ಇನ್ನೂ ಕೂಡ ಮಲೇರಿಯಾ ಪ್ರಕರಣಗಳು ಕಂಡು ಬರ್ತಾ ಇವೆ. ನಮ್ಮಲ್ಲಿ ಕಟ್ಟಡ ಕಾಮಗಾರಿಗಳು ಲೋಕಲ್ ವ್ಯಕ್ತಿಗಳು ಯಾರೂ ಸಿಗುವುದಿಲ್ಲ, ಯೂಶುವಲಿ ಅಲ್ಲಿಂದೇ ಬಂದಿರ್ತಾರೆ. ಅವ್ರು ಬರುವಾಗಲೇ ಈ ಕಾಯಿಲೆ ತಂದಿದ್ರೆ ಈ ನಮ್ಮ ಅನಾಫಿಲಿ ಸೊಳ್ಳೆಗಳಿಗೆ ಸಿಕ್ಕಿ ಆ ಮೂಲಕವಾಗಿ ನಮ್ಮಲ್ಲಿ ಈ ಪರಿಸ್ಥಿತಿ ಉಲ್ಬಣ ಆಗಲಿಕ್ಕೆ ಸಾಧ್ಯ ಆಗುತ್ತೆ. ಈಗ ವಿಶ್ವದಾದ್ಯಂತ ಮತ್ತು ನಮ್ಮ ಜಿಲ್ಲೆಗಳಲ್ಲಿ, ನಮ್ಮ ರಾಜ್ಯದಲ್ಲಿ ಇದರ ಪರಿಸ್ಥಿತಿ ಹೇಗಿದೆ? 2022 ಅಂಕಿಅಂಶಗಳ ಪ್ರಕಾರ ವಿಶ್ವದಲ್ಲಿ 247 ಮಿಲಿಯನ್ ಮಲೇರಿಯಾ ಪ್ರಕರಣಗಳು ವರದಿಯಾಗಿದೆ. ಅದರಲ್ಲಿ ಸುಮಾರು 691,000 ಜನ ಮರಣವನ್ನು ಕೂಡ ಹೊಂದಿದ್ದಾರೆ. ನಮ್ಮ ಪ್ರಪಂಚದಲ್ಲಿ ವರದಿಯಾಗುವಂತಹ ಮಲೇರಿಯಾಗಳ ಪೈಕಿ 96% ಅಂದರೆ 96% ಮಲೇರಿಯಾ ಪ್ರಕರಣಗಳು ಏನಿದೆ ಅದು ಆಫ್ರಿಕನ್ ಕಂಟ್ರಿಗಳಲ್ಲಿ ವರದಿ ಆಗ್ತಾ ಇರುವಂಥದ್ದು. ಉಳಿದ 4% ಸುಮಾರು 84-85 ದೇಶಗಳಲ್ಲಿ ವರದಿ ಆಗ್ತಾ ಇದೆ. ನಮ್ಮ ದೇಶಕ್ಕೆ ಹೋಲಿಕೆ ಮಾಡುವುದಾದರೆ ನಮ್ಮಲ್ಲಿ ಸುಮಾರು ಹೋದ ವರ್ಷ 45,000 ಮಲೇರಿಯಾ ಪ್ರಕರಣಗಳು ವರದಿಯಾಗಿತ್ತು. ಅದರಲ್ಲಿ ಸುಮಾರು 1,000 ಜನ ಮರಣವನ್ನು ಹೊಂದಿದ್ದಾರೆ. ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಹೇಳುವುದಾದರೆ ನಮ್ಮಲ್ಲಿ ಹೋದ ವರ್ಷ ತುಂಬ ಕಡಿಮೆ ವರದಿಯಾಗಿತ್ತು, ಟೋಟಲ್ 250. ಅದರಲ್ಲಿ ಮ್ಯಾಕ್ಸಿಮಮ್ ಪ್ರಕರಣಗಳು ವರದಿಯಾಗಿರುವಂಥದ್ದು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಆಲ್ಮೋಸ್ಟ್ 80% ಕೇಸಸ್ ಅಲ್ಲೇ, ಮತ್ತು ಉಳಿದಂತೆ ಒಂದೆರಡು ಕೇಸ್ಗಳು ಈಗ ಬೇರೆ ರಾಜ್ಯಗಳಿಂದ ಬಂದಂಥ ಕೇಸ್ಗಳಾಗಿವೆ. ಮಂಗಳೂರು ಬಿಟ್ಟರೆ ಬೇರೆ ಎಲ್ಲೂ ಲೋಕಲ್ ಸ್ಪ್ರೆಡ್ ಇಲ್ಲ. ಮೈಗ್ರೇಟರಿ ಈಗ ವಲಸೆ ಕಾರ್ಮಿಕರು ಅಥವಾ ವಲಸೆ ವ್ಯಕ್ತಿಗಳಲ್ಲಿ ಮಾತ್ರ ಇದು ಕಂಡು ಬರ್ತಾ ಇದೆ. ಈಗ ಬೇರೆ ರೀತಿಯ ಜ್ವರಗಳಿಗೆ ಹೋಲಿಸಿ ನೋಡಿದರೆ ಈ ಮಲೇರಿಯಾ ರೋಗ ಲಕ್ಷಣಗಳು ಯಾವ ರೀತಿ ಇರ್ತವೆ, ಯಾವ ರೀತಿ ಗುರುತಿಸಬಹುದು? ಈ ಮಲೇರಿಯಾ ರೋಗದು ಲಕ್ಷಣಗಳು ಬೇಸಿಕಲಿ ಇನಿಷಿಯಲ್ ಸ್ಟೇಜಲ್ಲಿ ಆಲ್ಮೋಸ್ಟ್ ಎಲ್ಲ ಬೇರೆ ಕಾಯಿಲೆಗಳ ಲಕ್ಷಣಗಳ ಹಾಗೆ ಇರುತ್ತೆ, ಈವನ್ ನಾರ್ಮಲ್ ವೈರಲ್ ಫೀವರ್ ಅಲ್ಲಿ. ಬಟ್ ಇದರಲ್ಲಿ ಒಂದು ಟಿಪಿಕಲ್ ಆಗಿ ಒಂದು 3 ಹಂತಗಳಿರುವಂತಹ ರೋಗ ಲಕ್ಷಣಗಳು ಕಂಡು ಬರುತ್ತದೆ. ಈ 3 ಹಂತಗಳು ಯಾವುದಂದ್ರೆ, ಪ್ರಾರಂಭಿಕ ಹಂತದಲ್ಲಿ ವ್ಯಕ್ತಿಗೆ ಅತೀವ ಚಳಿ ಆಗುತ್ತೆ. ಆಗುತ್ತೆ. ಮೇಲಿನ ಮೇಲೆ ಒಂದು 3-4 ಬೆಡ್ಶೀಟ್ ಹಾಕೊಂಡ್ರು ಕೂಡ ಅವನ ಚಳಿ ಕಡಿಮೆ ಆಗಲ್ಲ. ಅದ್ರ ಜೊತೆಗೆ ನಡುಕ್ತಾ ಇರ್ತಾನೆ ಅವನು, ಮತ್ತೆ ತಲೆನೋವು, ವಾಕರಿಕೆ, ವಾಂತಿ ಇದೆಲ್ಲ ಇರಬಹುದು. ಇದು ಸಾಧಾರಣ 15 ನಿಮಿಷದಿಂದ 1 ಗಂಟೆಗಳ ಕಾಲವರೆಗೆ ಇರಬಹುದು. ಅದು ಆದ ನಂತರ ಅವನ ಉಷ್ಣತೆ ಜಾಸ್ತಿ ಆಗ್ಲಿಕ್ಕೆ ಶುರು ಆಗುತ್ತೆ, ಅದು ಜ್ವರದ ಅಂತ ಅಂತ ಹೇಳ್ತೇವೆ. ಇದು ಸಾಧಾರಣ 2-4 ಗಂಟೆಗಳ ಕಾಲ ಇರಬಹುದು. ಈ ಸಮಯದಲ್ಲಿ ವ್ಯಕ್ತಿದು ದೇಹದ ಉಷ್ಣತೆ ಸುಮಾರು 103-104 ಡಿಗ್ರಿ ಫ್ಯಾರನ್ಹೀಟ್ ವರೆಗೂ ಹೋಗಬಹುದು. ಇದರ ಜೊತೆಗೆ ಇವನಿಗೆ ಆ ಟೈಮಲ್ಲೂ ಅತೀವ ಮೈಕೈ ನೋವು, ತಲೆನೋವು, ಮಾಂಸದ ಖಂಡಗಳಲ್ಲಿ ನೋವು, ವಾಕರಿಕೆ ಎಲ್ಲ ಇರುತ್ತೆ. ಇದರ ನಂತರ ಸೆಕೆಂಡ್ ಸ್ಟೇಜ್ ಆಗ ಆ ಟೈಮಲ್ಲಿ ಅವನು ಫಸ್ಟ್ ಸ್ಟೇಜ್ ಅಲ್ಲಿ ಏನು ಅವನು ಬೆಡ್ಶೀಟ್ ಎಲ್ಲ ಹಾಕೊಂಡಿದ್ದಾನೆ ಅದನ್ನು ಒಂದೊಂದನ್ನೇ ಕಳಚಲಿಕ್ಕೆ ಶುರು ಮಾಡ್ತಾನೆ, ಅಷ್ಟು ಬಿಸಿಯಾಗಿರುತ್ತೆ. 3ನೇ ಹಂತ ಬೆವರುವಿಕೆ ಹಂತ. ಈ ಸಮಯದಲ್ಲಿ ಅವನ ದೇಹದಿಂದ ಒಂದೇ ಸವನೇ ಬೆವರ್ಲಿಕ್ಕೆ ಶುರುವಾಗತ್ತೆ. ಬೆವರುವಾಗ ಅವನ ದೇಹದಲ್ಲಿರುವ ನೀರಿನಂಶ, ಲವಣಾಂಶಗಳು ಬೆವರಿನ ಮೂಲಕ ಹೊರಹೋಗೋ ಕಾರಣ ವ್ಯಕ್ತಿಗೆ ಅತೀವ ಸುಸ್ತಿರ್ತದೆ. ಇದು ಸಾಧಾರಣ 1 ಗಂಟೆಗಳ ಕಾಲ ಇರಬಹುದು. ಈ ಸಮಯದಲ್ಲಿ ಅವನಿಗೆ ಅತೀವ ಬಳಲಿಕೆ ಇರುವ ಕಾರಣ ಅವನು ನಿದ್ರೆಗೆ ಜಾರುವ ಸಾಧ್ಯತೆ ಇರ್ತದೆ. ಈ ಹಂತ ಮುಗ್ದಾಗ ಅವನಿಗೆ ಎದ್ದು ನಿಲ್ಲಕ್ಕೆ ಕೂಡ ಶಕ್ತಿ ಇಲ್ಲದೆ ಇರಬಹುದು. ಒಂದು ವೇಳೆ ಅವನಿಗೆ ಸರಿಯಾದ ಪ್ರಮಾಣದಲ್ಲಿ ನೀರಿನಂಶ ಮತ್ತು ಲವಣಾಂಶವನ್ನು ರಿಪ್ಲೇಸ್ ಮಾಡದೆ ಹೋದರೆ, ಯೂಶ್ವಲಿ ಈ ಪ್ಲಾಸ್ಮೋಡಿಯಂ, ಯೂಶ್ವಲಿ ಮಲೇರಿಯಾ ಬರುವಂಥದ್ದು ಪ್ಲಾಸ್ಮೋಡಿಯಂ ಜಾತಿಯ ಪರಾವಲಂಬಿ ಜೀವಿಗಳಿಂದ. ಯಾವ ಟೈಪ್ ಇದ್ದು ಪರಾವಲಂಬಿ ಜೀವಿ ಅವನಿಗೆ ಆ ಸೋಂಕನ್ನು ತಂದಿದೆ ಅದರ ಮೇಲೆ ಹೊಂದಿಕೊಂಡು ರೋಗ ಲಕ್ಷಣಗಳು ಇರ್ತದೆ. ಯೂಶ್ವಲಿ ಈ ಕಾಯಿಲೆಯದ್ದು ಲಕ್ಷಣಗಳು 3 ಹಂತ ಏನಿದೆ ಅದು 1 ದಿವಸ ಬಿಟ್ಟು 1 ದಿವಸ ಬರಬಹುದು ಅಥವಾ 1 in 72 hours ಬರಬಹುದು. 4 ವಿಧಗಳಲ್ಲಿ ಒಂದು ಪ್ಲಾಸ್ಮೋಡಿಯಂ ವೈವ್ಯಾಕ್ಸ್ ಅಂತ ಹೇಳ್ತೇವೆ, ಅದು ಕಡಿಮೆ ಪ್ರಮಾಣದ ಜ್ವರವನ್ನು ತರುವಂಥದ್ದು. ಎರಡನೇದು ಪ್ಲಾಸ್ಮೋಡಿಯಂ ಫ್ಯಾಲ್ಸಿಪ್ಯಾರಮ್, ಅದು ಸ್ವಲ್ಪ ಸಿವಿಯರ್ ಮಲೇರಿಯಾ ತರುತ್ತೆ. ಇದು 2 ಟೈಪ್ ಇದ್ದು ಮಲೇರಿಯಾ ರೋಗಾಣುಗಳು ನಮ್ಮ ದೇಶದಲ್ಲಿ ಮುಖ್ಯವಾಗಿ ಇರುವಂತದ್ದು. 3ನೇದು ಮತ್ತೆ 4ನೇದು ಪ್ಲಾಸ್ಮೋಡಿಯಂ ಮಲೇರಿಯಾ ಮತ್ತೆ ಪ್ಲಾಸ್ಮೋಡಿಯಂ ಓವೇಲ್. ಇದು ನಮ್ಮ ದೇಶದಲ್ಲಿ ಬಂದರೂ ಕೂಡ ಎಲ್ಲಾದ್ರೂ ಬೇರೆ ಕಡೆಗಳಿಂದ ಬಂದ ಕೇಸ್ಗಳು ಮಾತ್ರ ಇರುವಂತದ್ದು. ಅಂದ್ರೆ ಈಗ ಮಲೇರಿಯಾ ರೋಗ ಲಕ್ಷಣಗಳು ಉಲ್ಬಣ ಅವಸ್ಥೆಗೆ ಹೋದ್ರೆ ಏನಾಗ್ತದೆ? ಉಲ್ಬಣ ಅವಸ್ಥೆ ಅಂದ್ರೆ ಯೂಶ್ವಲಿ ಈ ಮಲೇರಿಯಾ ಪರಾವಲಂಬಿ ಜೀವಿ ಏನಿದೆ ಅದು ನಮ್ಮ ದೇಹದಲ್ಲಿರುವ ಕೆಂಪು ರಕ್ತ ಕಣಗಳನ್ನು ಜಾಸ್ತಿಯಾಗಿ ಅಟ್ಯಾಕ್ ಮಾಡುವಂತದ್ದು. ಕೆಂಪು ರಕ್ತ ಕಣಗಳಲ್ಲಿ ಅದು ಅಲೈಂಗಿಕ ವಿಧಾನದಲ್ಲಿ ಅದನ್ನು ಮಲ್ಟಿಪ್ಲೈ ಆಗ್ತಾ ಇರ್ತದೆ. ಮಲ್ಟಿಪ್ಲೈ ಆಗುವಾಗ ಅದು ಒಂದು ಸ್ಟೇಜ್ಗೆ ಬಂದ ಮೇಲೆ ಆ ಕೆಂಪು ರಕ್ತ ಕಣಗಳು ಓಡಿದು ಅದರಲ್ಲಿ ಇರುವ ಸಣ್ಣ ಸಣ್ಣ ಜೀವಕೋಶಗಳು ಅಂದ್ರೆ ಮೀರೋಸೈಟ್ಸ್ ಅಂತ ಹೇಳ್ತೇವೆ ಅದು ರಿಲೀಸ್ ಆಗ್ತದೆ. ರಿಲೀಸ್ ಆದ ಮೀರೋಸೈಟ್ಸ್ ಮತ್ತೊಮ್ಮೆ ಹೊಸ ಕೆಂಪು ರಕ್ತ ಕಣವನ್ನು ಹೊಕ್ಕಿ ಈ ಸೈಕಲ್ಸ್ ರಿಪೀಟ್ ಆಗ್ತಾ ಇದೆ. 1 in 48 hours, 72 hours ಇದು ರಿಪೀಟ್ ಆಗ್ತಾ ಇರುತ್ತೆ. ಅದರಿಂದಾಗಿ ನಮ್ಮ ದೇಹದಲ್ಲಿರೋ ಕೆಂಪು ರಕ್ತ ಕಣಗಳ ಸಂಖ್ಯೆ ಕಡಿಮೆ ಆಗುತ್ತೆ. ಆಗ ವ್ಯಕ್ತಿಗೆ ಅನೀಮಿಯಾದ ಲಕ್ಷಣಗಳು ಕಾಣಿಸಿಕೊಳ್ಳಬಹುದು. ಈ ಕೆಂಪು ರಕ್ತ ಕಣ ಒಡೆದು ಹೋದ ಮೇಲೆ ಅದು ಹಿಮೋಗ್ಲೋಬಿನ್ ಅಂಶ ಏನಿದೆ ಅದು ಫೈನಲ್ ಡಿಗ್ರೇಡೇಷನ್ ಪ್ರಾಡಕ್ಟ್ ಅದು ಬಿಲಿರುಬಿನ್. ಅದರಿಂದಾಗಿ ಅವನಲ್ಲಿ ಜಾಂಡಿಸ್ ಇದ್ದ ಲಕ್ಷಣಗಳು ಕಾಣಿಸಿಕೊಳ್ಬಹುದು. ಒಂದು ವೇಳೆ ಅವನಿಗೆ ಫಾಲ್ಸಿಪಾರಮ್ ಮಲೇರಿಯಾ ಅವನಿಗೆ ಕಂಡು ಬಂದಿದ್ರೆ ಅದರಲ್ಲಿ ಅತೀವ ಜಾಸ್ತಿ ಸಂಖ್ಯೆಯಲ್ಲಿ ಕೆಂಪು ರಕ್ತ ಕಣಗಳು ಹೊಡೆದು ಈವನ್ 50% ಆಫ್ ದ ದೇಹದ RBC ಏನಿದೆ ಅದು ಹೊಡೆದು ಸಿವಿಯರ್ ಎನಿಮಿಯಾ ಇರುತ್ತೆ. ಅದ್ರ ಜೊತೆಗೆ ಲಿವರ್ ಮತ್ತೆ ಕಿಡ್ನಿ ಇದರ ವೈಫಲ್ಯತೆ ಕೂಡ ಕಾಣಿಸಿಕೊಳ್ಬಹುದು. ಅದ್ರ ಜೊತೆಗೆ ಮಿದುಳು ಜ್ವರದ ಲಕ್ಷಣಗಳು ಕಾಣಿಸಿಕೊಳ್ಬಹುದು. ವ್ಯಕ್ತಿ ಪ್ರಜ್ಞೆ ತಪ್ಪುವ ಕೂಡ ಸಾಧ್ಯತೆ, ಅನ್ಕಾನ್ಶಿಯಸ್ ಸ್ಟೇಜ್ಗೆ ಕೂಡ ಹೋಗಬಹುದು. ಅಂದ್ರೆ ಈಗ ಆ ರೋಗ ಲಕ್ಷಣಗಳನ್ನು ಆಧರಿಸಿ ರೋಗವನ್ನ ಪತ್ತೆ ಹಚ್ಚುವಂತಹದ್ದು ಅಥವಾ ಅದಕ್ಕೆ ಏನಾದರೂ ನಿರ್ದಿಷ್ಟವಾದ ಪರೀಕ್ಷೆ ಇದೆಯಾ? ಅದಕ್ಕೆ ಆಕ್ಚುಲಿ ಪರೀಕ್ಷೆ ಖಂಡಿತವಾಗಿಯೂ ಇದೆ. ಯೂಶುವಲಿ ಗರ್ಭಿಣಿ ಸ್ತ್ರೀಯರಲ್ಲಿ ಮತ್ತೆ ಚಿಕ್ಕ ಮಕ್ಕಳಲ್ಲಿ ಈ ರೋಗ ಕಾಣಿಸಿಕೊಂಡ್ರೆ ಎಸ್ಪೆಷಲಿ ಫಾಲ್ಸಿಪಾರಮ್ ಮಲೇರಿಯಾ ಬಂದ್ರೆ ಆ ವ್ಯಕ್ತಿ ಮರಣವನ್ನು ಅಪ್ಪುವ ಸಾಧ್ಯತೆ ಜಾಸ್ತಿ ಇದೆ. ತೀವ್ರತರ ಮಲೇರಿಯಾ ಅಂತೇಳಿ ಅದರಲ್ಲಿ ಆಗತ್ತೆ. ಅದರ ಜೊತೆಗೆ ಗರ್ಭಿಣಿ ಸ್ತ್ರೀಯರಲ್ಲಿ ಗರ್ಭಪಾತ ಆಗಬಹುದು, ಮಕ್ಕಳು ಸತ್ತು ಹುಟ್ಟಬಹುದು, ಹುಟ್ಟುವ ಮಕ್ಕಳಿಗೆ ಕೂಡ ರಕ್ತಹೀನತೆಯಿಂದ ಬಳಲುವ ಸಾಧ್ಯತೆ ಇರ್ತದೆ. ಯಾಕಂದ್ರೆ ಜಾಸ್ತಿ ಸಂಖ್ಯೆಯಲ್ಲಿ ರೆಡ್ ಬ್ಲಡ್ ಸೆಲ್ಸ್ ಒಡೆದು ಹೋಗಿ ಅದರಿಂದಾಗಿ ಮಗುವಿಗೆ ಸರಿಯಾದ ಪ್ರಮಾಣದಲ್ಲಿ ಬೇಕಾದ ಅಂಶಗಳು ಸಿಗದೆ ಹೋದ್ರೆ ಮಕ್ಕಳು ಸತ್ತು ಹುಟ್ಟುವ ಸಾಧ್ಯತೆ ಜಾಸ್ತಿ ಇರುತ್ತೆ. ಇನ್ನು ನಾವು 2 ವಿಧದಲ್ಲಿ ಪತ್ತೆ ಹಚ್ಚುತ್ತೇವೆ. ಒಂದು ಯೂಶ್ವಲಿ ನಮ್ಮ ಕ್ಷೇತ್ರಗಳಲ್ಲಿ ಮನೆ ಮನೆಗೆ ಹೋದಾಗ ಯಾರಿಗಾದ್ರೂ ಜ್ವರ ಇದ್ರೆ ನಮ್ಮ ಕ್ಷೇತ್ರ ಸಿಬ್ಬಂದಿಗಳು ಏನಿದ್ದಾರೆ ಅವರು ರಕ್ತಲೇಪನವನ್ನು ಸಂಗ್ರಹಿಸ್ತಾರೆ. ಒಂದು ಗಾಜಿನ ಹಲಗೆಯಲ್ಲಿ ವ್ಯಕ್ತಿಯದ್ದು ಕೈ ಬೆರಳಿಗೆ ಚುಚ್ಚಿ ರಕ್ತವನ್ನು ಸಂಗ್ರಹಿಸಿ ಅದನ್ನು ನಮ್ಮ ಪ್ರಾಥಮಿಕ ಆರೋಗ್ಯ ಕೇಂದ್ರಗಳಲ್ಲಿ ಮತ್ತೆ ತಾಲೂಕು ಆಸ್ಪತ್ರೆಗಳ ಪ್ರಯೋಗಾಲಯದಲ್ಲಿ ಅದಕ್ಕೆ ಬಣ್ಣ ಕಟ್ಟಿಯಾಗಿ ಪರೀಕ್ಷೆ ಮಾಡುವಾಗ ಅದರಲ್ಲಿ ಈ ಮಲೇರಿಯಾ ರೋಗದ ಪರಾವಲಂಬಿ ಜೀವಿಗಳು ಕಾಣಲಿಕ್ಕೆ ಸಿಗುತ್ತೆ. ಒಂದು ಎರಡನೇದ್ದು ಈಗ ರ್ಯಾಪಿಡ್ ಡಯಾಗ್ನೋಸ್ಟಿಕ್ ಕಿಟ್ ಅಂತ ತ್ವರಿತ ಪತ್ತೆಯ ಕಿಟ್ಗಳು ಕೂಡ ಲಭ್ಯವಿದೆ. ಇದನ್ನು ನಾವು ಯೂಶ್ವಲಿ ನಾರ್ಮಲ್ ಕಂಡೀಷನ್ ಅಲ್ಲಿ ನಾವು ಉಪಯೋಗ ಮಾಡಲ್ಲ. ಎಲ್ಲಿ ರಿಮೋಟ್ ಪ್ರದೇಶಗಳಲ್ಲಿ ಅಂದ್ರೆ ನಮ್ಮ ಉತ್ತರ ಕನ್ನಡ ಜಿಲ್ಲೆ ಗುಡ್ಡಗಾಡು ಪ್ರದೇಶಗಳಿಂದ ಕೂಡಿದಂತದ್ದು, ಅಲ್ಲಿಗೆ ತ್ವರಿತವಾಗಿ ನಾವೇನಾದ್ರು ಪತ್ತೆ ಹಚ್ಚಬೇಕಾದ್ರೆ ಈ ಕಿಟ್ಗಳನ್ನು ಉಪಯೋಗಿಸ್ತೇವೆ. ಇದರಲ್ಲಿ 15 ನಿಮಿಷದೊಳಗೆ ಅಲ್ಲಿ ಸ್ಪಾಟ್ ಅಲ್ಲೇ ಯಾವ ಟೈಪ್ ಇದು ಮಲೇರಿಯಾ ಇದೆ ಅಂತೇಳಿ ನಾವು ಪತ್ತೆ ಹಚ್ಚಲಿಕ್ಕೆ ಆಗುತ್ತೆ. ಅಂದ್ರೆ ಈಗ ರೋಗ ಪತ್ತೆ ಹಚ್ಚಿದ ನಂತರವೇ ಇದನ್ನ ನಿಖರಪಡಿಸುವಂತಹದ್ದು ಅಥವಾ ಮೊದಲೇ ಸಿಂಪ್ಟಮ್ಸ್ ಅಥವಾ ಲಕ್ಷಣಗಳನ್ನು ನೋಡಿ ಹೇಳಬಹುದು? ಲಕ್ಷಣಗಳನ್ನು ನೋಡಿಕೊಂಡು ಸುಮಾರಾಗಿ ಅದು ಕೂಡ ಎಸ್ಪೆಷಲಿ ಯಾರಾದರೂ ಈಗ ಎಂಡೆಮಿಕ್ ಏರಿಯಾ ಅಂದ್ರೆ ಮಲೇರಿಯಾ ಜಾಸ್ತಿ ಇರುವಂತಹ ಪ್ರದೇಶದಿಂದ ಬಂದ ವ್ಯಕ್ತಿಯಾದ್ರೆ ಅವರನ್ನು ನಾವು ಸಂಶಯಾಸ್ಪದ ಮಲೇರಿಯಾ ಪ್ರಕರಣ ಅಂತೇಳಿ, ನಾವು ಬೇರೆ ಯಾವುದೇ ಕಾಯಿಲೆ ಲಕ್ಷಣ ಇಲ್ಲದಿದ್ರೆ ಸಂಶಯಾಸ್ಪದ ಮಲೇರಿಯಾ ಪ್ರಕರಣ ಅಂತ ಇದು ಮಾಡಿ ಟ್ರೀಟ್ಮೆಂಟ್ ಸ್ಟಾರ್ಟ್ ಮಾಡ್ತೇವೆ. ಬಟ್ ಅದರ ಜೊತೆಗೆ ಪತ್ತೆಗೆ ಬೇಕಾದ ಏನು ಬ್ಲಡ್ ತೆಗೆದು ಸ್ಲೈಡ್ ಮಾಡುವಂತದ್ದು ಅದನ್ನು ಮಾಡ್ತೇವೆ. ಬಟ್ ಫೈನಲ್ ಏನು ಟ್ರೀಟ್ಮೆಂಟ್ ಇದೆ, ಯಾವ ಪ್ರಭೇದ ಇದೆ, ಅದನ್ನು ನೋಡಿಕೊಂಡೇ ನಾವು ಟ್ರೀಟ್ಮೆಂಟ್ ಕೊಡುವಂಥದ್ದು. ಯಾಕೆಂದ್ರೆ ಮೊದಲು ನಾವೇನು ಟ್ರೀಟ್ಮೆಂಟ್ ಕೊಡ್ತಿದ್ದೇವೋ ಅದು ಎರಡಕ್ಕೂ ಆಲ್ಮೋಸ್ಟ್ ಸೇಮ್ ಇತ್ತು. ಕ್ಲೋರೋಕ್ವಿನ್ ಮಾತ್ರೆಗಳಲ್ಲಿ ನಾವು ಫಾಲ್ಸಿಫೆರಮ್ ಮತ್ತೆ ವೈವ್ಯಾಕ್ಸ್ ಮಲೇರಿಯಾನ್ನು ಗುಣಪಡಿಸ್ತಾ ಇದ್ದದ್ದು. ಈಗ ಕೆಲವೊಂದು ಪ್ರದೇಶಗಳಲ್ಲಿ ಫಾಲ್ಸಿಫೆರಮ್ ಮಲೇರಿಯಾ ಕ್ಲೋರೋಕ್ವಿನ್ಗೆ ರೆಸಿಸ್ಟೆನ್ಸ್ ತೋರಿಸಿರುವ ಕಾರಣ ಅದಕ್ಕೆ ಆರ್ಟಿಮಿಸಿನ್ ಆಧಾರಿತ ಸಂಯೋಜಿತ ಚಿಕಿತ್ಸೆ ಅಂತ ಇದೆ, ಅದನ್ನು ಕೊಡ್ತೀವಿ. ಅದರಿಂದಾಗಿ ನಾವು ಫೈನಲ್ ಟ್ರೀಟ್ಮೆಂಟ್ ಏನು ಕೊಡಬೇಕು ನಾವು ಖಚಿತಪಟ್ಟ ಮೇಲೆ ನಾವು ಕೊಡುವಂಥದ್ದು. ಅದಕ್ಕೆ ಸೊಳ್ಳೆ ಕಡಿತದ ತಕ್ಷಣ ಈ ರೋಗ ಲಕ್ಷಣಗಳು ತೋರಿಸ್ತವೋ ಅಥವಾ ಒಂದು ವಾರ ಬಿಟ್ಟು ಕೂಡ ಆಗ್ಬೋದು? ಆಕ್ಚುಲಿ ಇಂಕ್ಯುಬೇಷನ್ ಪೀರಿಯಡ್ ಅಂತ ಇರುತ್ತೆ. ಈಗ ಸೊಳ್ಳೆ ಕಚ್ಚಿ ತಕ್ಷಣವೇ ಅದು ಈ ರೋಗದ ಲಕ್ಷಣಗಳು ಕಾಣಿಸಿಕೊಳ್ಳೋದಿಲ್ಲ. ಆ ರೋಗಾಣು ನಮ್ಮ ದೇಹಕ್ಕೆ ಬಂದು ಅದು ಲಿವರ್ ಸ್ಟೇಜ್ ಅಂತಿದೆ, ಲಿವರಲ್ಲಿ ಅದು ಮಲ್ಟಿಪ್ಲೈ ಆಗಲಿಕ್ಕೆ 6-11 ದಿವಸ ಬೇಕು. ಆ ಲಿವರ್ ಸ್ಟೇಜಿಂದ ಮತ್ತೆ ಬ್ಲಡ್ ಸ್ಟೇಜ್ ಅಂದರೆ ಕೆಂಪು ರಕ್ತ ಕಣದ ಸ್ಟೇಜ್ ಏನಿದೆ ಆ ಸ್ಟೇಜ್ಗೆ ಬರಬೇಕು. ಆ ಸ್ಟೇಜ್ ಫಸ್ಟ್ ಯಾವಾಗ ಫಸ್ಟ್ ಸೆಟ್ ಆಫ್ ಅದು ರೋಗಾಣುಗಳು ಆರ್ ಬಿ ಸಿ ಹೊಡೆದು ರಿಲೀಸ್ ಆಗುತ್ತೆ ಆ ಸಮಯದಲ್ಲಿ ಫಸ್ಟ್ ಸಿಂಪ್ಟಮ್ಸ್ ಶುರುವಾಗುತ್ತೆ. ಅದಕ್ಕೆ ಸುಮಾರು 10-14 ದಿವಸ ಬೇಕಾಗುತ್ತೆ. ಸರ್, ಈಗ ಒಂದು ಸಾರಿ ಮಲೇರಿಯಾ ಇದೆ ಅಂತ ಗುರುತಿಸಿದ ನಂತರ ಚಿಕಿತ್ಸೆಯನ್ನು ಯಾವ ರೀತಿ ಕೊಡಿಸಬೇಕು? ಚಿಕಿತ್ಸೆ ಅದೇ, ಅದು ಯಾವ ಪ್ರಭೇದದಿಂದ ಬಂದಿದೆ ಅಂತ ನೋಡಿಕೊಂಡು, ಒಂದು ವೇಳೆ ವೈವ್ಯಾಕ್ಸ್ ಮಲೇರಿಯಾ ಬಂದಿದ್ರೆ ಕ್ಲೋರೋಕ್ವಿನ್ ಮತ್ತೆ ಪ್ರೈಮಾಕ್ವಿನ್ ಟ್ರೀಟ್ಮೆಂಟ್ ಅನ್ನು ಕೊಡ್ತೇವೆ. ಇದು ಕ್ಲೋರೋಕ್ವಿನ್ ಅನ್ನು 3 ದಿನಕ್ಕೆ ಕೊಡುವಂತದ್ದು, ಪ್ರೈಮಾಕ್ವಿನ್ ಅನ್ನು ನಾವು 14 ದಿನವರೆಗೆ ಕೊಡ್ತೇವೆ. ಪ್ರೈಮಾಕ್ವಿನ್ ಕೂಡ ಉದ್ದೇಶ ಏನಂದ್ರೆ ಈ ಲಿವರ್ ಸ್ಟೇಜ್ ಅಲ್ಲಿ ಇದ್ದ ಪರಾವಲಂಬಿ ಜೀವಿ, ಆಮೇಲೆ ಸೆಕ್ಷುವಲ್ ಸ್ಟೇಜಸ್ ಇರುತ್ತೆ. ಆಕ್ಚುಲಿ ಪ್ಯಾರಾಸೈಟ್ಗಳಲ್ಲಿ ಎಸೆಕ್ಷುವಲ್ ಸ್ಟೇಜ್ ಮತ್ತೆ ಸೆಕ್ಷುವಲ್ ಸ್ಟೇಜ್ ಅಂತ ಇರುತ್ತೆ. ಎಸೆಕ್ಷುವಲ್ ಸ್ಟೇಜ್ ನಮ್ಮ ಹ್ಯೂಮನ್ ಬೀಯಿಂಗ್ ಅಲ್ಲಿ ಆಗುತ್ತೆ, ಸೆಕ್ಷುವಲ್ ಸ್ಟೇಜ್ ಅದರದ್ದು ಇನಿಷಿಯಲ್ ಗ್ಯಾಮಿಟೋಸೈಟ್ಸ್ ಅಂತ ಇರುತ್ತೆ, ಅದು ಯೂಶ್ವಲಿ ಮನುಷ್ಯರಲ್ಲಿ ಆಗುವಂಥದ್ದು. ಅದು ಆದ ಮೇಲೆ ಅದು ಫಲಿತ ಆಗುವುದು ಸೊಳ್ಳೆಗಳ ದೇಹದ ಒಳಕ್ಕೆ ಹೋದ ಮೇಲೆ. ಸೊ ಈ ಗೆಮಟೋಸೈಟ್ ಸ್ಟೇಜ್ಗಳು ಒಂದು ವೇಳೆ ಅನಾಫಿಲಿಸ್ ಒಳಗೆ ಸಿಕ್ಕಿದ್ರೆ ಮಾತ್ರ ಈ ಮಲೇರಿಯಾ ಹರಡುವಂತದ್ದು. ಒಂದು ವೇಳೆ ಎಸೆಕ್ಷುವಲ್ ಅಲೈಂಗಿಕ ಸ್ಟೇಜ್ಗಳು ಏನಿದೆ, ರಿಂಗ್ ಫಾರ್ಮ್ ಅಥವಾ ಟ್ರೋಫೋಸೈಟ್ ಅಂತ ನಾವು ಹೇಳ್ತೇವೆ, ಅದು ಒಂದು ವೇಳೆ ಅನಾಫಿಲಿಸ್ ಒಳ್ಳೆಯ ದೇಹದ ಒಳಕ್ಕೆ ಹೋದ್ರೆ ಈ ಕಾಯಿಲೆ ಹರಡುವುದಿಲ್ಲ. ಯಾಕೆಂದ್ರೆ ಅದು ಕಂಟಿನ್ಯೂ ಆಗುವಂತ ಸ್ಟೇಜ್ ಅಲ್ಲ. ಗೆಮಟೋಸೈಟ್ ಸ್ಟೇಜ್ಗಳನ್ನು ನಾಶಪಡಿಸಲಿಕ್ಕೆ ಮತ್ತೆ ಲಿವರ್ ಸ್ಟೇಜ್ಗಳನ್ನು ನಾಶಪಡಿಸಲಿಕ್ಕೆ ನಾವು ಪ್ರೈಮಾಕ್ವಿನ್ ಅನ್ನು ಕೊಡಬೇಕಾಗತ್ತೆ. ಅದೇ ರೀತಿ ಫಾಲ್ಸಿಫೆರಮ್ ಮಲೇರಿಯಾ ಬಂದರೆ ಅದಕ್ಕೆ ಟ್ರೀಟ್ಮೆಂಟ್ ನಾವು ಆರ್ಟಿಮಿಸಿನ್ ಆಧಾರಿತ ಸಂಯೋಜಿತ ಚಿಕಿತ್ಸೆಯನ್ನು ಕೊಡ್ತೇವೆ, ಅದರ ಜೊತೆಗೆ 1 ದಿವಸ ಪ್ರೈಮಾಕ್ವಿನ್ ಟ್ಯಾಬ್ಲೆಟ್ ಅನ್ನು ನಾವು ಕೊಟ್ಟಿರ್ತೇವೆ. ಕೆಲವೊಂದು ಸಂದರ್ಭಗಳಲ್ಲಿ ಮಿಶ್ರ ಮಲೇರಿಯಾ ಬರಬಹುದು, ವೈವ್ಯಾಕ್ಸ್ ಮತ್ತೆ ಫಾಲ್ಸಿಫೆರಮ್ ಎರಡೂ ಒಂದು ವ್ಯಕ್ತಿಯಲ್ಲಿ ಬರುವ ಸಾಧ್ಯತೆ ಇರ್ತದೆ. ಆಗ ನಾವು ಫಾಲ್ಸಿಫೆರಮ್ ಮಲೇರಿಯಾಕ್ಕೆ ಕೊಡುವಂತಹ ಆರ್ಟಿಮಿಸಿನ್ ಆಧಾರಿತ ಟ್ರೀಟ್ಮೆಂಟ್ ಏನಿದೆ ಅದು ಕೊಡ್ತೀವಿ. ಪ್ರೈಮಾಕ್ವಿನ್ ಅನ್ನು 14 ದಿನಕ್ಕೆ ಕೊಡ್ತೇವೆ. ರೋಗಕ್ಕೆ ಅಂದ್ರೆ ರೋಗ ಬಂದ ನಂತರ ಕೊಡುವಂತಹ ಒಂದು ಚಿಕಿತ್ಸೆಯ ಒಂದು ಭಾಗವಾದ್ರೆ ರೋಗ ಬಾರದ ಹಾಗೆ ತಡೆಗಟ್ಟುವಂತಹದ್ದು ಇನ್ನೊಂದು ಪ್ರಮುಖವಾದಂತಹ ಕೆಲಸ. ಈ ನಿಯಂತ್ರಣ ಕ್ರಮಗಳು ಏನೇನು? ನಿಯಂತ್ರಣ ಕ್ರಮಗಳಲ್ಲಿ ಮುಖ್ಯವಾಗಿ ನಾವು ಸರ್ವೇಕ್ಷಣೆ ಅಂತ ಹೇಳ್ತೇವೆ. ಸರ್ವೇಕ್ಷಣೆ ಅಂದ್ರೆ ರೆಗ್ಯುಲರ್ ಸರ್ವಿಲೆನ್ಸ್, ಅದು ನಮ್ಮ ಕ್ಷೇತ್ರ ಸಿಬ್ಬಂದಿಗಳು ಇರ್ತಾರೆ, ಪ್ರಾಥಮಿಕ ಆರೋಗ್ಯ ಸುರಕ್ಷಾ ಅಧಿಕಾರಿಗಳನ್ನು ನಾವು ಹೇಳ್ತೀವಿ, ಅಥವಾ ಆರೋಗ್ಯ ನಿರೀಕ್ಷಣಾ ಅಧಿಕಾರಿಗಳಿದ್ದಾರೆ, ನಮ್ಮದು ಆಶಾ ಕಾರ್ಯಕರ್ತೆಯರಿದ್ದಾರೆ. ಅವರು ಮನೆ ಮನೆಗೆ ಭೇಟಿ ನೀಡಿದಾಗ ಯಾರಿಗಾದರೂ ವ್ಯಕ್ತಿಗೆ ಜ್ವರ ಇದೆ ಅಂತೇಳಿ ಆದರೆ ಆ ವ್ಯಕ್ತಿಗಳದ್ದು ರಕ್ತಲೇಪನವನ್ನು ಸಂಗ್ರಹಣೆ ಮಾಡಿ ತರ್ತಾರೆ. ಅದರ ಜೊತೆಗೆ ಯಾರಿಗಾದರೂ ವ್ಯಕ್ತಿ ತನಗೆ ಜ್ವರ ಇದೆ ಅಂತೇಳಿ ಯಾವುದಾದ್ರೂ ನಮ್ಮ ಆರೋಗ್ಯ ಕೇಂದ್ರಗಳಿಗೆ ಬಂದರೆ ಅಲ್ಲಿ ಕೂಡ ನಾವು ರಕ್ತಲೇಪನವನ್ನು ತೆಗೆದು ಅದಕ್ಕೆ ಮಲೇರಿಯಾ ಇದೆಯೋ ಇಲ್ಲ ಅಂತ ನಾವು ಖಚಿತಪಡಿಸಿಕೊಳ್ತೇವೆ. ಇದು ಒಂದು. ಮತ್ತೆ ನಾನು ಆಗಲೇ ಹೇಳಿದ ಹಾಗೆ ನಮ್ಮಲ್ಲಿ ಈಗ ಸದ್ಯಕ್ಕೆ ಸ್ಥಳೀಯ ಪ್ರಕರಣಗಳ ಸಂಖ್ಯೆ ಶೂನ್ಯ ಇದೆ. ಕಳೆದ 5 ವರ್ಷಗಳಿಂದಲೂ ನಮ್ಮ ಜಿಲ್ಲೆಯಲ್ಲಿ ಯಾವುದೇ ಲೋಕಲ್ ಸ್ಪ್ರೆಡ್ ಇಲ್ಲ. ಏನು ಬರ್ತಾ ಇದೆ ಅದು ವಲಸೆ ಕಾರ್ಮಿಕರು. ನಮ್ಮಲ್ಲಿ ಮುಖ್ಯವಾಗಿ ಬರುವಂಥದ್ದು ಒಂದು ಈ ಸಮುದ್ರ ಬದಿಯಲ್ಲಿ ಇರುವಂತಹ ಫಿಶಿಂಗ್ ಪೋರ್ಟ್ ಏನಿದೆ, ಮೀನುಗಾರಿಕಾ ಬಂದರುಗಳು, ಅಲ್ಲಿ ಯೂಶ್ವಲಿ ಉತ್ತರ ಭಾರತದ ಜನರು ಫಿಶಿಂಗ್ಗೆ ಬರ್ತಾರೆ ಈ ಬೋಟ್ಗಳಲ್ಲಿ. ಅವರನ್ನು ಬಂದ ಹಾಗೆ ಯೂಶ್ವಲಿ ಮೀನುಗಾರಿಕೆ ರಜೆ ಮುಗಿದು ಆಗಸ್ಟ್ 1 ತಾರೀಕಿಗೆ ಇಲ್ಲಿ ಮತ್ತೊಮ್ಮೆ ಮೀನುಗಾರಿಕೆ ಶುರುವಾಗುತ್ತೆ ಮಳೆಗಾಲದಲ್ಲಿ. ಸೊ ಆವಾಗ ಬಂದ ತಕ್ಷಣ ನಾವು ಒಮ್ಮೆ ಅವರನ್ನು ಪರೀಕ್ಷೆಗೆ ಒಳಪಡಿಸ್ತೇವೆ. ಬಂದಮೇಲೆ ಅವರು ಸುಮಾರು 6 ತಿಂಗಳವರೆಗೆ ಇರ್ತಾರೆ, ಮೇವರೆಗೂ ಅವರು ಇಲ್ಲೇ ಇರ್ತಾರೆ. ಸೊ ನಡುವೆ ಪರೀಕ್ಷೆ ಮಾಡೋ ಅವಶ್ಯಕತೆ ಬರುವುದಿಲ್ಲ. ಇನ್ನೊಂದು, ಕಟ್ಟಡ ಕಾಮಗಾರಿಗಳು ಎಲ್ಲೆಲ್ಲಿ ನಡೀತದೆ, ಮತ್ತೆ ನಮ್ಮಲ್ಲಿ ಈಗ ಸೀಬರ್ಡ್ ಪ್ರಾಜೆಕ್ಟ್ ನಡೀತಾ ಇದೆ, ಅದು ಸುಮಾರು 2025-26 ವರೆಗೂ ನಡೀತದೆ. ಅದಕ್ಕೆ ಕೂಡ ವಲಸೆ ಕಾರ್ಮಿಕರು ಬರ್ತಾ ಇದ್ದಾರೆ, ಅವರದ್ದು ಕೂಡ ಬಂದ ತಕ್ಷಣ ನಾವು ಕಾಂಟ್ರಾಕ್ಟರ್ ಏನಿದ್ದಾರೆ ಅವರಿಗೆ ಹೇಳಿ ನಾವು ಅವರದ್ದು ಕೂಡ ಪರೀಕ್ಷೆ ಮಾಡಿಸ್ತೇವೆ. ಇದು ಸರ್ವೇಕ್ಷಣೆ ಆಯಿತು. ಇನ್ನು ಯಾರಿಗೆ ಕಾಯಿಲೆ ಬರ್ತದೆ ಅವರಿಗೆ ಬಂದ ತಕ್ಷಣ ನಾವು ಅವರಿಗೆ ಟ್ರೀಟ್ಮೆಂಟ್ ಕೊಡುವುದರ ಮೂಲಕ ಅವರಿಂದ ಬೇರೆಯವರಿಗೆ ಸ್ಪ್ರೆಡ್ ಆಗದಾಗೆ ಅದನ್ನು ಕೂಡ ನಾವು ನೋಡಿಕೊಳ್ತೇವೆ. ಮೂರನೆಯದು ಎಲ್ಲಿ ಪಾಸಿಟಿವ್ ಬರುತ್ತೆ ಆ ಏರಿಯಾದಲ್ಲಿ ಸುತ್ತಮುತ್ತಲಿನ ಯಾವ ಮನೆಯಲ್ಲಿ ಪಾಸಿಟಿವ್ ಬಂದಿದೆ ಆ ಮನೆಗೆ, ಆಮೇಲೆ ಸುತ್ತಮುತ್ತಲಿನ ಒಂದು 50-60 ಮನೆಗೆ ನಾವು ಕೀಟನಾಶಕಗಳ ಸಿಂಪಡಣೆಯನ್ನು ಕೂಡ ನಾವು ಮಾಡ್ತೇವೆ. ಆಮೇಲೆ ಇನ್ನೊಂದು ನಮ್ಮಲ್ಲಿ ಬಯೋಲಾಜಿಕಲ್ ಕಂಟ್ರೋಲ್ ಮೆಥಡ್ ಅಂತ ಇದೆ, ಜೈವಿಕ ವಿಧಾನ ಅಂತ. ಅದರಲ್ಲಿ ನಾವು ಎಲ್ಲಿ ಈ ಅನಾಫಿಲಿಸ್ ಸೊಳ್ಳೆಗಳು ಬ್ರೀಡ್ ಆಗುವ ಸಾಧ್ಯತೆ ಇರ್ತದೆ ಅಲ್ಲಿ ನಾವು ಗಪ್ಪಿ ಮೀನುಗಳನ್ನು ಕೂಡ ನಾವು ಬಿಡುವ ಕಾರ್ಯಕ್ರಮವನ್ನು ಪ್ರತಿ ವರ್ಷ ನಾವು ಮಾಡ್ತಾ ಇದ್ದೇವೆ. ನಾಗರಿಕರ ಒಂದು ಜವಾಬ್ದಾರಿ ಏನು ಈ ಮಲೇರಿಯಾ ಹತೋಟಿ ಮಾಡುವಲ್ಲಿ? ಮಲೇರಿಯಾ ಹತೋಟಿ ಮಾಡುವಲ್ಲಿ ಯಾರಿಗೆ ಜ್ವರ ಇದೆ, ಎಸ್ಪೆಷಲಿ